ಸಮಗ್ರ ಹಾಗೂ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ನಗರದ ರೈತ ಮಹಿಳೆ ಕೃಷ್ಣಾಬಾಯಿ ಶಿವಾಜಿ ಸಾಳುಂಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರೇವಣಸಿದ್ದ ಚಾಂದಕವಟೆ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ಇಂದು ಒಬ್ಬರು ವಿಶೇಷ ವ್ಯಕ್ತಿಗಳು ಇದ್ದಾರೆ ನಮ್ಮ ಜೊತೆಗೆ, ಕೃಷ್ಣಾಬಾಯಿ ಶಿವಾಜಿ ಸಾಳುಂಕಿ ಅಂತ. ಇವರು ವಿಜಯಪುರ ನಗರದವರು. ನಗರದ ಹೊಂದಿಕೊಂಡಂತೆ ಅವರು ಹೊಲ ಅದ ಮತ್ತು ತೋಟ ಮಾಡಿದ್ದಾರೆ. ಇವರು ಒಂದು ವಿಶೇಷ ವ್ಯಕ್ತಿತ್ವ ಅಂದ್ರೆ ಕೃಷಿಯೊಳಗೆ ಇವರು ತಾವು ಆನಂದವನ್ನು ಕಂಡುಕೊಂಡು ಕೃಷಿಯೊಳಗೆ ನಾನಾ ಥರದ ಕೃಷಿಗಳನ್ನು ಇವರು ಮಾಡ್ತಾ ಇದ್ದಾರೆ. ಅಂದರೆ IFS ಅಂತ ಏನು ಹೇಳ್ತೀವಲ್ಲ ನಾವು, ಇಂಟಿಗ್ರೇಟೆಡ್ ಫಾರ್ಮ್ ಸಿಸ್ಟಮ್ ಅಂತೇಳಿ, ಅಂದರೆ ಸಮಗ್ರ ಕೃಷಿಯನ್ನು ಇವರು ಮಾಡ್ತಾ ಇದ್ದಾರೆ. ಇವರನ್ನು ಮಾತಾಡಿಸೋಣ, ಮೊದಲಿಗೆ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮತ್ತು ಜೊತೆಗೆ ಇವರೊಂದಿಗೆ ಇವರು ಮಗನಾದ ಅನಿಲ್ ಸಾಳುಂಕೆ ಕೂಡ ಬಂದಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲಿಗೆ ಕೃಷ್ಣಾಬಾಯಿ ಶಿವಾಜಿ ಸಾಳುಂಕೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಾ ತುಂಬ ಹೃದಯದಿಂದ ಎಲ್ಲ ರೇಡಿಯೋ ಕೇಂದ್ರಗಳಿಗೆ ದೊಡ್ಡ ನಮಸ್ಕಾರಗಳು. ಅನಿಲ್ ಸಾಳುಂಕಿ ಅವರೇ, ತಮಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಧನ್ಯವಾದಗಳು. ಈಗ ರೀ, ತಾವು ಏನು ನೈಸರ್ಗಿಕ ಕೃಷಿ ಮಾಡ್ತೀರಿ, ಅರಣ್ಯ ಕೃಷಿ ಮಾಡ್ತೀನಿ, ಒಟ್ಟು ಸಮಗ್ರವಾಗಿ ಮಾಡ್ತೀನಿ ಅಂತಂದ್ರಿ, ಈ ಕೃಷಿ ಎಷ್ಟು ವರ್ಷದಿಂದ ತಾವು ಮಾಡ್ತಾ ಇದ್ದೀರಿ? ನಾನು 20 ವರ್ಷದಿಂದ ನಾ ಈ ಕೃಷಿ ಮಾಡ್ತೇನೆ ರೀ. ನಾನು ಮೊದಲ ಬಡವ ರೈತನ ಮಗಳ್ರಿ. ನನ್ನ ತವ್ರ ಮನೆ ಹಿಟ್ನಳ್ಳಿ ರೀ, ಗಂಡನ ಮನೆ ಪರ್ತಾರಟ್ಟೆ ರೀ. ನಾವು ಇಲ್ಲಿ ಬಿಜಾಪುರಕ್ಕೆ ನೌಕರಿ ಬಂದು ಇಲ್ಲಿ ಜಾಗ ತೊಗೊಂಡು ಭೂಮಿ ಹಿಡಿದು ಇದನ್ನೆಲ್ಲ ಸಾಧನೆ ನಾವು ಮಾಡ್ಕೋತು ನಾ ಬಂದೇನಿ ರೀ. ಆದರೆ ನನಗೆ ಮೊದಲು ಹಿಡಿದು ನಾ ಹುಟ್ಟಿದ ಮಗಳು ಹಿಡಿದು ನಾ ರೈತನ ಮಗಳು, ನಾ ರೈತ ತೋಟದೊಳಗೆ ಹೊಲದಾಗ ನನಗೆ ಭಾಳ ಅಂದ್ರೆ ಭಾಳ ಖುಷಿ ರೀ ಮಾಡೋದು. ನನಗೆ ಮನ್ಯಾಗ ಕುಂಡ್ರೋದಾಗಂಗಿಲ್ಲ, ನನ್ನ ತೋಟದೊಳಗೆ ಕೆಲಸ ಮಾಡಿದರೆ ನನಗೆ ಜೀವನ ಸಮಾಧಾನ. ಹಂಗಂದು ನಾ ತೋಟದೊಳಗೆ ಮಣ್ಣಿನಕಿತ ಮಣ್ಣಾಗಿ ಭೂಮಿ ಬಣ್ಣ ನಾ ತೊಗೊಂಡೇನಿ ರೀ. ನನ್ನ ಬಣ್ಣ ಭೂಮಿ ಕೊಟ್ಟೀನಿ, ಕೊಟ್ಟು ಅದರಂತೆ ನಾನು 4 ಎಕರೆ ಹೊಲ ತೊಗೊಂಡೇವ್ರಿ. ಅತಾಲಟ್ಟಿ ರೋಡಿಗೆ ನನ್ನ ಹೊಲ ಐತೆ ರೀ. ಅಲ್ಲಿ 100 ತೆಂಗಿನ ಗಿಡ ಹಚ್ಚೇನಿ ರೀ, ಪೇರು ಗಿಡ ಹಚ್ಚೀನಿ ರೀ, ದಾಳಂಬ್ರಿ ಹಚ್ಚೀನಿ ರೀ, ಚಿಕ್ಕು ಗಿಡ ಹಚ್ಚೀನಿ ರೀ, ರೇಷ್ಮೆ 2 ಎಕರೆ ಮಾಡೀನಿ ರೀ, ಅಡಿಕೆ ಗಿಡ ಹಚ್ಚೀನಿ ರೀ, ಬಾಳೆ ಗಿಡ ಹಚ್ಚೀನಿ ರೀ, ಚಿಕ್ಕುಕಾಯಿ ಗಿಡ ಹಚ್ಚೀನಿ ರೀ, ಚಿತಾಪುಳ ಗಿಡ ಹಚ್ಚೀನಿ ರೀ, ಮಾಯಿನ ಗಿಡ ಹಚ್ಚೀನಿ ರೀ, ಮಸಾಲೆ ಗಿಡ ಹಚ್ಚೀನಿ ರೀ, ಮೆಣಸ ಹಚ್ಚೀನಿ ರೀ, ಮತ್ತು ಲವಂಗದ್ದು ಹಚ್ಚೀನಿ ರೀ ಸ್ವಲ್ಪ ಸ್ವಲ್ಪ, ಗೋಡಂಬಿ ಒಂದು ಸ್ವಲ್ಪ ಸ್ವಲ್ಪ ಹಚ್ಚೀನಿ ರೀ. ನಮ್ಮ ಭೂಮಿಗೆ, ನಮ್ಮ ಬಿಜಾಪುರ ಭೂಮಿಗೆ ಬರ್ತೈತೋ ಇಲ್ಲೋ ಅಂದು ಸ್ವಲ್ಪ ಸ್ವಲ್ಪ ಮಾಹಿತಿ ತೊಗೊಳಕ್ಕೆ ಹಚ್ಚೀನಿ ರೀ. ಮತ್ತು 4 ಎಮ್ಮೆ ಮಾಡೀನಿ ರೀ, ಆಕಳ ಮಾಡೀನಿ ರೀ, ಆಡುಗಳು ಅದಾವ ರೀ, ಮತ್ತು 70 ಕೋಳಿ ಅದಾವ ರೀ, ಜವಾರಿ ಕೋಳಿ ಅದಾವ ರೀ. ಮತ್ತು ಎಲ್ಲ ಥರದಿಂದು ಒಂದ್ರಾಗಿಲ್ಲ, ಒಂದು ನುಕ್ಸಾನ ಆದರೂ ನನಗೆ ಒಂದು ಕೊಟ್ಟೈತೆ ರೀ ಬೆಲೆ. ರೈತರು ತೋಟ ಹೊಲ ಮನೆ ಭೂಮಿ ಅನ್ನೋದು ಭಾಳ ಅಂದ್ರೆ ಭಾಳ ಇದು ಐತ್ರಿ. ಈಗ ರೈತರ ಬೆಲೆ ಇದ್ದಷ್ಟು ಎಂಥ ದೊಡ್ಡ ಆಫೀಸರ್ ಅದಾರಂದ್ರೂ ಅದಕ್ಕೆ ಬೆಲೆ ಇಲ್ರಿ. ಭೂಮಿ ತಾಯಿ ಅಂಥದ್ದು ರೈತರಂಥ ಬೆಲೆ ಯಾರಿಗೆ ಇಲ್ರಿ. ಹಂಗಂತೇಳಿ ನಾ ತಿಳ್ಕೊಂಡ್ರಿ, ನಾವು ಯಾವುದು ಸರ್ಕಾರಿ ಗೊಬ್ಬರ ಹಾಕಂಗಿಲ್ರಿ. ನಾವು ಎರೆಹುಳದ ಗೊಬ್ಬರ, ಹೆಂಡಿ ಗೊಬ್ಬರ, ಕುರಿ ಹಿಕ್ಕಿ, ಅವಕ್ಕೆಲ್ಲ ಬಡ್ಡಿಗೆ ಕಸ ತೆಗೆದು, ಅವಕ್ಕೆ ವ್ಯವಸ್ಥೆ ಮಾಡೋದು, ಅವಕ್ಕೆ ನೀರು ಬಿಡೋದು, ಅದಕ್ಕೆ ಮಗನ ಹೆಂಗೆ ಜೋಪಾನ ಮಾಡ್ತೀನಿ ಅದರಂತೆ ಎಲ್ಲ ಗಿಡಗಳನ್ನು ನಾನು ಮರಗಳನ್ನು ಎಲ್ಲನೂ ನಾನು ಸಾಕೀನಿ ರೀ. ಹೀಗಾಗಿ ಎಲ್ಲೆಲ್ಲಿ ಅವ್ರು ಬಂದು ನನ್ನ ತೋಟ ನೋಡ್ತಾರೆ ರೀ, ಬರ್ತಾರೆ ರೀ, ನೋಡ್ತಾರೆ, ಮತ್ತು ಎಷ್ಟು ಚಂದ ಮಾಡಿರಿ ಅಯ್ಯ ಅಂತಾರೆ ರೀ, ಮತ್ತು ಇದು ಕೂತು ಊಟ ಮಾಡೋಕ್ಕೆ ಚಲೋ ಐತೆ ಅಂತಾರೆ ರೀ. ಸಾಗೋಣಿ ಹಚ್ಚೀನಿ ರೀ, ಮಾಗಣಿ ಹಚ್ಚೀನಿ ರೀ, ಶ್ರೀಗಂಧ ಗಿಡ ಹಚ್ಚೀನಿ ರೀ. ಮತ್ತು ಎಲ್ಲರೂ 4 ಮಂದಿ ಬಂದವ್ರಿಗೆ ಕುಂತು ಊಟ ಮಾಡ್ಲಾಕ್ಕೆ ಎಲ್ಲ ಆರಾಮ್ ಸಿರಿ ಗಿಡದ ಬಡ್ಡಿಯಾಗೆಲ್ಲ ಸೋಕಿ ಮಾಡಿಕೊಟ್ಟೀನಿ ರೀ. ಅವ್ರಿಗೆಲ್ಲರಿಗೆ ಕೂತು ಊಟ ಮಾಡಿರಿ, ಆಟ ಆಡ್ರಿ, ಮತ್ತು ಸಣ್ಣ ಮಕ್ಕಳಿಗೆ ಈಸ್ ಕಲಿಸ್ಬೇಕಂತ ನನ್ನ ಆಸೆ ರೀ. ಬರೀ ನಾವೇ ಎಷ್ಟು ಕಲ್ತರು, ನಾ ಮೊದಲೆಲ್ಲ ಕಲ್ತೀನಿ ರೀ ಈಸ. ಈಗ ನನ್ನ ಮೊಮ್ಮಕ್ಕಳು, ಕಡ್ಯಾಕಿನ ಮಕ್ಕಳು ಎಲ್ಲಾನು ಕಲೀಲಿ, ನನ್ನದಿಂದ ಅಷ್ಟೂ ಕಲೀಲಿ ಅಂದು ಒಂದು ಸಿಮಿ ಪೂಲ್ ಮಾಡೀನಿ ರೀ. ಹೆಣ್ಮಕ್ಳು ಬರ್ತಾರೆ, ಸಣ್ಣ ಹುಡುಗರು ಬರ್ತಾರೆ, ಮತ್ತು ಈಸ್ ಬರಲಾರ್ದವ್ರು ದೊಡ್ಡವರು ಬರ್ತಾರೆ, ದೊಡ್ಡ ದೊಡ್ಡ ಆಫೀಸರು, ಪೊಲೀಸರು ಎಲ್ಲರೂ ಈಶಾಡ್ಲಾಕ್ ಎಲ್ಲರೂ ಬರ್ತಾರೆ. ಈಗ ಹೇಳಿದ್ರಿ ನೀವು ಮಾತಾಡ್ತಾ ಮಾತಾಡ್ತಾ, ನಾವು ನೌಕರಿ ಮಾಡ್ಕೊಂತ ಬಿಜಾಪುರಕ್ಕೆ ಬಂದ್ವಿ ಅಂತೇಳಿ, ಮತ್ತೆ ನೌಕರಿ ಮಾಡ್ತಿರೋರು ನೀವು ಒಕ್ಕಲ್ತನದ ಕಡೆಗೆ ಹೆಂಗ್ ಒಲ್ಲದ್ರಿ? ಅಂದ್ರೆ ನನ್ನ ತವ್ರ ಮನೆಯೊಳಗೆ ನಾ ಒಕ್ಕಲ್ತನೇ ಮಾಡಿನಲ್ರಿ ಸರ್. ನೌಕರಿ ಮಾಡೋರು ಯಾರು? ನನ್ನ ಮನೆಯವ್ರು ನೌಕರಿ ಮಾಡಿ. ನಿಮ್ಮ ಮನೆಯವ್ರು ನೌಕರಿ ಮಾಡ್ತಿದ್ರು, ನೀವು ಒಕ್ಕಲ್ತನ ಮಾಡ್ತಿದ್ದೇನ್ರಿ. ಮತ್ತೆ ನೀವು ಒಬ್ಬರೇ ಮಾಡಿದ್ರಿ ಇಷ್ಟೆಲ್ಲ ಸಾಧನೆ? ಹ್ಞೂನ್ರಿ, ನಾ ಒಬ್ಬರೇ ಮಾಡೀನಿ. ಎಲ್ಲ ಮಕ್ಕಳನ್ನ ನಾನು ಚಂದ್ರಿಗೆ 2 ಮಕ್ಕಳನ್ನ ಸೆಕೆಂಡ್ ಇಯರ್ ತನಕ ಸಾಲಿಗೆ ಅಲ್ಲೇ ಇಟ್ಬಿಟ್ಟಿನ್ರಿ. ನಾವು ಇಲ್ಲಿ ಬೇಡ ಬೇಡ ಅಂತೇಳಿ ಅಲ್ಲೇ ಎಲ್ಲ ನಾನು ಕಷ್ಟ ಮಾಡ್ಕೊಂಡು ನಾವು ರೊಕ್ಕ ನೀಗ್ಲಿಕ್ಕಂದ್ರು ನಾ ದುಡಿದು ಮಕ್ಕಳಿಗೆ ಕೊಟ್ಟು ನಾ ಸಾಲಿ ಕಲಿಸಿದ್ದೀನಿ 2 ಮಕ್ಕಳನ್ನ. ಆ ಎರಡೂ ಮಕ್ಕಳು ಸೆಕೆಂಡ್ ಇಯರ್ ಶಾಲೆ ಮುಗಿಸಿ ಬಂದ ಕೂಡ್ಲೇನೆ ಗೌರ್ಮೆಂಟ್ ನೌಕರಿ ಇಬ್ಬರಿಗೆ ಒಂದೇ ದಿನ ನನ್ನ ಮಕ್ಕಳಿಗೆ ಇಬ್ಬರಿಗೆ ಅಪಾಯಿಂಟ್ ಆದ್ರಿ. ಕೆ ಬಿ ಒಳಗೆ ಒಂದೇ ದಿವಸ ಡ್ಯೂಟಿಗೆ ಜಾಯ್ನ್ ಆದ್ರಿ. ಆದರೂ ನನ್ನ ಮಕ್ಕಳು ಎಲ್ಲ ಥರದಿಂದು ನಾ ಏನು ಮಾಡಾಕತ್ತರು ನನಗೊಂದೆರಡು ತ್ರಾಸ ಆದ್ರೂ ಮಕ್ಕಳು ಹೆಂಡಿ ತೆಗಿತಾರೆ ರೀ, ಎಮ್ಮಿ ಹೆಂಡ್ತಾರೆ. ಒಂದು ದಿವಸ ಆರಾಮ ತೆಪ್ಪಿದ್ರು ನನ್ನ ಮಕ್ಕಳೂ ಮಾಡ್ತಾರೆ ಮನೆಯೊಳಗೆ. ಆದ್ರೆ ಈಗ 4 ವರ್ಷ 5 ವರ್ಷನೂ ನನ್ನ ಮೊಮ್ಮಕ್ಕಳು ಅದಾವ್ರಿ 5 ಮಂದಿ. ಒಬ್ಬ ದೊಡ್ಡ ಮಗನಿಗೆ 3 ಮಂದಿ ಗಂಡಸ ಮಕ್ಕಳು ಅದಾರಿ, ಸಣ್ಣ ಮಗನಿಗೆ ಒಂದು ಹೆಣ್ಣ ಒಂದು ಗಂಡ ಐತ್ರಿ. ಆ ಮೊಮ್ಮಕ್ಕಳು ಈಗ 5 ವರ್ಷಿನ ಮೊಮ್ಮಕ್ಕಳು ಈಗಿನ ವಾತಾವರಣ ನೋಡ್ಬೇಕಾದ್ರಿ ಸರ್, ಹೆಣಕಾಸು ಮಾಡ್ತಾರ್ರಿ, ಕಣಕಿ ಕೊರಿತಾರ್ರಿ, ದನಗಳಿಗೆ ಮೇವು ಹಾಕ್ತಾರ್ರಿ, ಶಾಲಿಗೆ ಹೋಗಿ ಬಂದು ಆಯಿಗೆ ತ್ರಾಸ ಆಕೈತೆ ಅಂತೇಳಿ ಎಲ್ಲಾನು ಆಯಿ ಕೂಡ ಒಟ್ಟು ನನ್ನ ಮೊಮ್ಮಕ್ಕಳು ತೋಟದ್ದು ಎಲ್ಲಾನು ಅಷ್ಟು ಚಂದ ಮಾಡ್ತಾರ್ರಿ. ಬಂದವರೆಲ್ಲ ನೋಡಿ ಖುಷಿಪಟ್ಟು ಆದ್ರೆ ನಮ್ಮ ನಡವಳಿ ಹಂಗ, ನಿಮ್ಮ ಪದ್ಧತಿ ಹಂಗ, ಮಕ್ಕಳಿಗೆ ಹೆಂಗೆ ಕಲಿಸಿರಿ ನೀವು, ಮೊಮ್ಮಕ್ಕಳಿಗೆ ಮೊದಲು ಮಾಡಿ ಇಂಥದ್ದು ಕಲಿಸಿರಿ ಅಂತೇಳಿ ನನಗೆ ಭಾಳ ಶಬ್ಬಾಶ್ ಕೊಟ್ಟು ಹೋಗ್ತಾರೆ ಬಂದವರು. ಈಗ ಕೃಷಿ ಸಂಸ್ಕೃತಿ ಇದು ಅಂದ್ರೆ ಅಗ್ರಿಕಲ್ಚರ್ ಅಂತೀವಿ, ಅಗ್ರಿಕಲ್ಚರ್ದೊಳಗೆ ಕಲ್ಚರ್ ಐತಿ ಅಂದ್ರೆ ಸಂಸ್ಕೃತಿ ಬಿಟ್ಟು ಕೃಷಿ ಇಲ್ಲ ಅಂದ್ರೆ ತಾವು ಮಕ್ಕಳಿಗೆ ಏನ್ ಬೆಳೆಸ್ತಾ ಇದ್ರಿ, ಮೊಮ್ಮಕ್ಕಳಿಗೆ ಏನ್ ಬೆಳೆಸ್ತಾ ಇದ್ರಿ, ಕೃಷಿ ಸಂಸ್ಕೃತಿಯೊಂದಿಗೆ ತಾವು ಬೆಳೆಸ್ತಾ ಇದ್ದೀರಿ. ಈಗ ಇಷ್ಟೆಲ್ಲ ಮಾಡ್ಬೇಕು, ಈಗ ಬಹಳ ಮಂದಿ ಏನ್ ಮಾಡ್ತಾರ ರೈತರು ಒಂದೇ ತರದ ಕೃಷಿಯನ್ನ ಮಾಡ್ತಾರ. ನಾವು ತೊಗರಿ ಹಾಕಿದೀವಿ ಅಂದ್ರೆ ಎಲ್ಲಾ ತೊಗರಿನೇ ಹಾಕುದು, ಅಥವಾ ಬಾಳೆ ಬೆಳಿತೀವಿ ಅಂದ್ರೆ ಬಾಳೆನೇ ಬೆಳೆಯುವುದು, ಅಥವಾ ಕಬ್ಬು ಬೆಳೆಯೋದು ಅನುಕೂಲ ಅದಂದ್ರೆ ಕಬ್ಬು ಒಂದೇ ಬೆಳೆಯುವುದು, ಹಿಂಗ್ ಮಾಡ್ತಾರ. ನೀವು ಅರಣ್ಯ ಕೃಷಿ ಮಾಡಿನ ಅಂತೀರಿ, ಪ್ರಾಣಿಗಳನ್ನು ಅಂದ್ರ ದನಗಳನ್ನು ಸಾಕಿರಿ, ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಮತ್ತ ಕೋಳಿ ಸಾಕಾಣಿಕೆ ಅದ, ರೇಷ್ಮೆ ಅದ ಅಂತೀರಿ, ಇಷ್ಟೆಲ್ಲಾನು ಮಾಡಬೇಕು ಒಂದೇ ಮಾಡಬಾರದು ಅಂತ ನಿಮ್ಗೆ ಹೆಂಗ್ ವಿಚಾರ ಬರ್ತಿದೆ ಅಂದ್ರೆ ಸರ್, ಒಂದೇ ನಾವು ಹಾಕಿದೇವ್ ಅಂದ್ರೆ ಅದ್ರ ಒಳಗೆ ಒಂದು ಲಾಸ್ ಆಯ್ತಂದ್ರೆ ಮತ್ತೆ ನಾವು ವರ್ಸ್ತನ ಮಳಿರಾಜ ನೋಡ್ಕೋತ ನಾವು ಕೂಡಬೇಕಾಕತ್ರಿ. ಇದು ಎಲ್ಲದರೊಳಗೆ ಅದ್ರೊಳಗೆ ಒಂದು ಲಾಸ್ ಆದ್ರೂ ಮತ್ತೆ ಇನ್ನೊಂದರೆ ನನಗೆ ಫಲ ಕೊಡ್ತೈತಿ ಅನ್ನೋ ಆಶಯಕ್ಕಾಗಿ ನಾ ಇದನ್ನೆಲ್ಲ ಮಾಡೀನಿ. ಈಗ ತೊಗರಿ ಒಂದೇ ಹಾಕಿದೆ, ಮೆಕ್ಕೆಜೋಳ ಒಂದೇ ಹಾಕಿದೆ, ಲಾಸ್ ಆಯ್ತಂದ್ರಿ, ಅಲ್ಲಿಂದ ಏನು ಹಾಕೋದ್ರಿ ಸರ್? ಮತ್ತು ಇದು ಎಲ್ಲ ಥರದಿಂದ ಆದ್ರೂ ನನಗೆ ಒಂದು ಎಮ್ಮಿ ಹಿಂಡಿದ್ರೆ 4 ರೂಪಾಯಿ ಬರ್ತೈತಿ ಅನ್ನೋ ಆಸೆ ಐತಿ, ತತ್ತಿ 4 ಮಾರಿದ್ರೆ ನನಗೆ 4 ರೂಪಾಯಿ ಬರ್ತೈತಿ ಆಸೆ ಐತ್ರಿ. ಮತ್ತು ಬೆಳೆ ಒಳಗೆ ಎಲ್ಲ ಥರನೂ ಹಾಕಿ ಒಂದೇನ ಹಾಕಿಕೆ ಒಂದೇನ ಲಾಸ್ ಆಯಿತು ಅಂದ್ರೆ ಮತ್ತೆ ಲಾಸ್ ಅಂತೇ ನಾ ವರ್ಸ್ತನ ಮಳಿರಾಜನ ನೋಡ್ಕೋತ ಕುಂಡಿರ್ಬೇಕಾಗತ್ರಿ. ಹಿಂಗಂದು ನಾ ಇದನ್ನು ಮಾಡೇಬೇಕಂದು ನಾನು ಯಾವುದೇ ಹಣ್ಣು ಹಂಪಲು ನಾನು ಮಾರಂಗಿಲ್ಲರಿ. ನನಗೆ ದೇವ್ರ ಕನಸಿನಾಗ ಬಂದು ಹೊರಗೆ ಕೊಟ್ಟಂಗೆ ನನಗೆ ಮನಸ್ಸಿಗೆ ಐತ್ರಿ. ಎಲ್ಲ ಪಕ್ಷಿಗಳಿಗೆ ನನ್ನ ಹಣ್ಣ ಹಂಪಲ ನನ್ನ ಪಕ್ಷಿಗಳಿಗೆ ರೀ, ನಾವು ಯಾವ ಮಾರಂಗಿಲ್ಲ. ಯಾರು ನಿಮ್ಮಂಥವ್ರು ಬಂದವರು ತಿಂತಾರೆ ಹರ್ಕೋತಾರೆ ಎಷ್ಟು ಚಂದಾಗ್ಯಾವ ಅಂತಾರೆ ಆಯ್ತು ರೀ. ಇದೇ ಲಾಭ ನನಗೆ ರಗಡಿಗೆ ದೇವ್ರು ಕೊಟ್ಟಾನ, ಇನ್ನು ಆ ಲಾಭ ನನಗೆ ಬ್ಯಾಡ ಅಂತ ಹೇಳ್ತೀನಿ. ನನ್ನ ಪ್ರಾಣಿ ಎಲ್ಲ ಪಕ್ಷಿಗಳಿಗೆ ನನ್ನ ಹಣ್ಣ ಹಂಪಲ ನನ್ನ ಪಕ್ಷಿಗೆ ಬಿಟ್ಟೀನಿ ರೀ. ಮತ್ತೆ ಉತ್ಪನ್ನ ಉತ್ಪನ್ನ ರೀ ತತ್ತಿ ಒಳಗೈತ್ರಿ, ಹಾಲಿನೊಳಗೆ ಐತ್ರಿ, ಮತ್ತು ಎರಿಹುಳದ ಗೊಬ್ಬರ ಮಾರ್ತೀನಿ ರೀ, ಮತ್ತು ಮೆಕ್ಕೆಜೋಳ ಅದು ಹಾಕಿ ಸ್ವಲ್ಪ ದನಗಳಿಗೆ ಮೇವು ಮಾಡ್ಕೋತೀನಿ ರೀ, ಮತ್ತು ಅದನ್ನು ಹಸಿದೆ ಕೊಯ್ದು ಮದು ಕಟ್ರದಾಗ ಹಾಕಿ ಅದಕ್ಕೆ ಬೆಲ್ಲದ ನೀರ ಉಪ್ಪಿನ ನೀರ ಹೊಡೆದು ಚೀಲ ತುಂಬಿ ಹೋಗೋದು, ಅದನ್ನು ಮಾಡಿನ ನಾನು ದನಗಳಿಗೆ ಇಟ್ಕೋತೀನಿ ರೀ. 100 ತೆಂಗಿನ ಗಿಡ ಅದಾವ್ರಿ, ನನಗೆ ತೆಂಗಿನಕಾಯಿ ಲಾಭ ಐತ್ರಿ, ತೆಂಗಿನಕಾಯಿ ಮಾರ್ತೀನಿ ರೀ, ತೆಂಗಿನಕಾಯಿ ಲಾಭ ಐತ್ರಿ. ಮತ್ತು ನನಗೆ ಈ ವರ್ಷ ಸೀಮೆ ಪೂಲ್ ಮಾಡೀನಿ ರೀ, ನನಗೆ ಬೆಟ್ಟದಟ್ಟ ಬೆಲೆ ನನಗೆ ಬಂದೈತ್ರಿ, ನನಗೆ ಬೆಟ್ಟದಟ್ಟ ದೇವರ ಭೂಮಿ ತಾಯಿ ನನಗೆ ಅಷ್ಟು ಕೊಟ್ಟಾರ್ರಿ. ನನಗೆ ಯಾವುದ್ರದ್ದು ಯಾವುದು ಒಂದು ಲಾಭ ಬಂದರೂ ಸಾಕು ರೀ ಜೀವನಕ್ಕೆ. ಎಲ್ಲ ಲಾಭ ಬತ್ತು ಅಂದ್ರೆ ಮನೆಯೊಳಗೆ ಹಿಡಿಸಂಗಿಲ್ಲ, ನನಗೆ ಒಂದು ಲಾಭ ಲುಕ್ಸಾನ್ ಆಗಲಿ ಒಂದು ಲಾಭ ಬರ್ಲಿ. ಇನ್ನೂ ಒಂದ್ರಿ, ಈಗ ನೀವು ಹೇಳ್ತಕ್ಕಂಥ ಹೊಲ ಏನದಲ್ಲ ಪೂರ್ತಿ ಪ್ರಮಾಣದ ಮಡ್ಡಿ ಒಂದು ಪ್ರದೇಶದೊಳಗೆ ಅದ ಅದು ಅದರಿ ಸರ್. ಈಗ ನೀರಿಂದು ಸಮಸ್ಯೆ ಬಹಳ ಹೇಳ್ತಾರ, ತಾವು ನೀರಿನ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡು? ನಾನು ಮೂರು ಬೋರ್ ಅದಾವ್ರಿ. ಮೂರು ಬೋರ್ ಇದ್ರು ಬ್ಯಾಸ್ಗಿ ಒಳಗೆ ಆಜುಬಾಜು ತೋಟದವರು ಎಲ್ಲರೂ ಬೋರ್ ಬಂದಾದವ್ರಿ ಸರ್. ನನ್ನ ಪಕ್ಷಿ ಪುಣ್ಯದಿಂದ ನನ್ನ ಬೋರ್ ಯಾವುದೂ ನೀರು ಕಮ್ಮಾಗಿಲ್ರಿ, ನನಗೆ ಸಾಕನಷ್ಟು ನೀರು ನನಗೆ ಕೊಟ್ಟೈತಿ. ಯಾರು ಬಂದವರು ನೆರೆ ತೋಟದವರು ಅವ್ರಿಗೆ ಪಕ್ಷಿದೇ ಪುಣ್ಯ ಐತಿ, ಅವ್ರು ನೀರೇ ಗಟ್ಟಾಗಿಲ್ಲ, ಸಾಳಂಕಿಯವ್ರು ನೀರೇ ಬಂದಾಗಿಲ್ಲ, ಗಿಡ ಎಲ್ಲ ತೋಟ ಎಲ್ಲ ಹಸಿರು ಗಾರ ಕಾಣ್ತೈತಿ ಅಂತೇಳಿ ನನಗೆ ಖುಷಿ ಪಟ್ಟಾರಿ. ಮತ್ತು ಮಳೆ ನೀರು ಹಿಂಗ್ಸು ಕೆಲಸ ಅದೇನಾರ ಮಳೆ ನೀರ ಬೋರಿನ ಬಲ್ಯಕ್ಕ ಒಂದಿಟ್ಟು ದೇಶಿ ಬಿಲೆ ತೆಗ್ಗು ತೆಗಿಸಿ ಹೋದ ನೀರ ನಾನು ಹೊಲ್ದಾಗಳಗೇನು ಹೋದ ನೀರ ಅದರ ಒಳಗೆ ನಿಂದ್ರಂಗ ಸ್ವಲ್ಪ ವ್ಯವಸ್ಥೆ ಸ್ವಲ್ಪಿನ ಮಟ್ಟಿಗೆ ವ್ಯವಸ್ಥೆ ಮಾಡಿದ್ರಿಂದ ಏನಾರ ವ್ಯತ್ಯಾಸ ಅನ್ಸಿದ್ರಿ? ಮತ್ತೆ ಅದು ನೀರೇ ಕಮ್ಮಿ ಆಗಿಲ್ಲರಿ ಸರ್, ನೀರೇ ಕಮ್ಮಿ ಆಗಿಲ್ಲ ಅದರಿಂದ ಹಂಗಾಗ್ಯದ ಅಂತೀರಿ? ಏನು ಅದರದ್ದು ಅಂತ ತಿಳ್ಕೊಬೇಕು ರೀ, ಪಕ್ಷಿದಂತ ತಿಳ್ಕೊಬಾರ್ದು. ಏನು ನಾವು ಮಾಡಿದ ಪುಣ್ಯ ಅಂತ ತಿಳ್ಕೊಬೋದು, ಯಾವುದೇ ಒಟ್ಟು ತಿಳ್ಕೊಬೋದು, ಆದ್ರೆ ನೀರು ಬಂದಾಗಿಲ್ಲರಿ. ಕೆಲವೊಂದು ಮಂದಿ ಭೂಮಿ ತಾಯಿಗೆ ದುಡಿಲಾರಿ, ನಮಗೆ ಭೂಮಿ ತಾಯಿ ಕೊಡಲಿಲ್ಲ ಭೂಮಿ ತಾಯಿ ಕೊಡಲಿಲ್ಲ ಅನ್ನೋ ಜನನೂ ಅದಾರ್ರಿ. ಮತ್ತು ಭೂಮಿ ತಾಯಿಗೆ ನಾವು ದುಡಿದು ಅದನ್ನು ಜೋಪಾನ ಮಾಡಿ ಗೊಬ್ಬರ ಹಾಕಿ ಅದಕ್ಕೆ ಸರಕಾರಿ ಗೊಬ್ಬರ ಇಂಥ ಗೊಬ್ಬರ ನಾವು ಭೂಮಿಗೆ ಹಾಕಂಗಿಲ್ಲರಿ. ಹೆಂಡಿ ಗೊಬ್ಬರನೇ ಹಾಕ್ತೇವ್ರಿ, ಕುರಿ ಗೊಬ್ಬರ ಹಾಕ್ತೇವ್ರಿ. ಮತ್ತೆ ಅಕ್ಕಿ ಭೂಮಿ ತಾಯಿನ ನಾವು ಹಣ್ಣನಂಗೆ ನಾವು ಹಣ್ಣಕ್ಕಿನ ಕಣ್ಣಾಗ ಕಣ್ಣಿಟ್ಕೊಂಡು ಮಾಡಿದ್ರೆ ಅಕ್ಕಿ ನಮ್ಮನ್ನು ಕಣ್ಣಾಗ ಇಟ್ಕೋತಾಳೆ. ಮತ್ತೆ ನಾವು ಭೂಮಿ ತಾಯಿ ಕಡೆ ನಾವು ಹಳ್ಳಿನೇ ನೋಡಲಿಲ್ಲ, ನಾವು ಸರ್ಕಾರಿ ಗೊಬ್ಬರ ಬಿತ್ತಿ ಬೆಳೆ ತೊಗೊಂಡು ಅದೊಂದು ವರ್ಷ ಬೆಳೆ ಚಲೋ ಬರ್ತೈತಿ, ಇನ್ನೊಂದು ವರ್ಷಿಗೆ ಭೂಮಿ ಹಾಳಾಗಿ ಹೋಗ್ತೈತ್ರಿ. ಮತ್ತು ಅದನ್ನು ನಮ್ಮ ರೈತರ ಜನರು ತಿಳ್ಕೊಬೇಕಲ್ರಿ, ಅದನ್ನು ನಮ್ಮ ರೈತರ ಜನರಿಗೆ ತಿಳುವಳಿಕೆ ಬೇಕಲ್ರಿ. ಈಗಿನ ರೈತರ ಜನರು ದುಡಿಲಾಕ ಒಲ್ಲೆ ಅಂತಾರೆ, ಕೆಲಸ ಮಾಡ್ಲಾಕ ತೋಟದಾಗ ಒಲ್ಲೆ ಅಂತಾರೆ, ಸುಮ್ಮ ಊರಾಗ ಅಡ್ಡಾಡಿ ಬರ್ತೀವಿ ಒಲ್ಲೆ ಒಂದು 500 ರೂಪಾಯಿ ಪಗಾರ ಕೊಡ್ತಾರೆ ಹೊರಗೆ ಹೋಗಿ ಅಡ್ಡಾಡಿ ಬರ್ತೀವಿ ಅಂತಾರೆ. ಅದೇ ನಾವು ಮೈ ಮುರಿದು ನಾವು ಭೂಮಿಗೆ ದುಡಿದ್ರೆ ನಮಗೆ ಭೂಮಿ ತಾಯಿಯಷ್ಟು ಎಲ್ಲಿ ಕಮ್ಮಿ ಇಲ್ರಿ. ಎಷ್ಟೇ ಸಾಲಿ ಕಲೀರಿ, ಎಷ್ಟೇ ಮಾಡಿರಿ, ಕೋಟೆ ಇದ್ದೇ ಕಲತರು ಮೇಟಿ ಇದ್ದೆ ದೊಡ್ಡದೈತ್ರಿ. ಆ ಇದ್ದೇದ ಮುಂದೆ ಯಾ ಪಗಾರದವರು ಅಲ್ಲ, ಯಾ ನೌಕರಿನೂ ಅಲ್ಲ. ಮತ್ತೀಗ ನಿಮ್ಮ ಮನೆಯವರು ನೌಕರಿ ಅದಾರ ಅಂತ ಹೇಳಿದ್ರಿ, ಮಕ್ಕಳು ಶಾಲೆಗೆ ಹೋಗಿದ್ರು, ಈಗ ಅವರು ಬಂದಿದ್ ನೌಕರಿ ಅದಾರ, ಇಷ್ಟೆಲ್ಲ ಒಬ್ಬರೇ ಮಾಡ್ತೀರಿ. ಈಗ ಬೇರೆ ವ್ಯಕ್ತಿಗಳಿಗೆ ನಾವು ಕೇಳಿದಾಗ ಮನೆಯೊಂದು ಕೆಲಸನೇ ರಗಡಾಗ್ತದ, ಹೊಲ್ದಾಗ ಏನ್ ಮಾಡೋದಾಗ್ತದ ಅಂತ ಹೆಣ್ಮಕ್ಳು ಹೇಳ್ತಾರ. ಕೆಲ ಮಂದಿ ಹೊಲ್ದಾಗ ಆಗಿದ್ದ ಕೆಲಸ ಮತ್ ಮನ್ಯಾಗ ಮಾಡಕ್ ಆಗೋದಿಲ್ಲ ಅಂತ ಗಂಡ್ಮಕ್ಳು ಹೇಳ್ತಿರ್ತಾರ. ನೀವು ಮನಿ ಮತ್ತು ಹೊಲ ಮಕ್ಕಳ ಒಂದು ಬೆಳವಣಿಗೆ ಮತ್ತ ನಿಮ್ಮ ಮನೆಯವ್ರದ್ದು ವ್ಯವಸ್ಥೆ ಎಲ್ಲಾನು ಮಾಡ್ಕೊಂಡು ಹೆಂಗ್ ನಿಭಾಯಿಸ್ಕೊಂಡು ಹೋಗುದ್ರಿ? ಅಂದ್ರೆ ಅದು ನಿಗೋಸ್ಬೇಕು ಅನ್ನುವಂತದ್ದು ನನ್ನ ಬಲ್ಲಿ ಸಾಮರ್ಥ್ಯ ಐತೆಲ್ರಿ. ಇದನ್ನ ನಾ ಗೆಲ್ಲಬೇಕು, ನಾ ಇದನ್ನ ಮಾಡಬೇಕು ಅನ್ನೋದು ನನ್ನ ಕಣ್ಣಿಗೆ ನಿದ್ದೆ ಮಾಡಂಗಿಲ್ರಿ. ನಂದು 5 ಗಂಟೆಗೆ ಎದ್ದ ಕೂಡಲೇ 5 ಗಂಟೆಗೆ ಜಳಕ, ದೇವ್ರ ಪೂಜೆ, ತೋಟದೊಳಗೆ ವಾಕಿಂಗ, ಏನಿದ್ದಿದ್ದ ಕೆಲಸ ಪಟಾಪಟ 10 ರೊಟ್ಟಿಗೆ ನಾನು ಕೆಲಸ ಮುಗಿಸ್ತೀನಿ ರೀ. ನಾ ತೋಟದಾಗ ಬಿಸಿಲಾಗ 1 ತಾಸು ಮೊಮ್ಮಕ್ಕಳು ತೊಗೊಂಡು ಕೂಡ್ಬೋದು, ಅಡ್ಡಾಡ್ಬೋದು, ಮತ್ತೆ ಚಂಜೆ ಮುಂದೆ ಕೆಲಸಕ್ಕೆ ನಿಂದಿರ್ತೀರಿ, ಮತ್ತು ಚಂಜೆ ಮುಂದೆ ಕೆಲಸ ಮಾಡೋದು. ಮತ್ತು ನಾ ಮಾಡಬೇಕನ್ನೋ ಛಲ ನಾನು ಬಲ್ಲೆ ಐತಿ ಮಾಡೀನಿ ರೀ. ಮತ್ತು ಈಗಿನವರು ನಾವು ಒಲ್ಲೆ ನಾವು ಮನೆಗೆ ಕುಂಡಿರ್ತೀವಿ ಅನ್ನೋರು ಮುಂದೆ ಬರೋಂಗಿಲ್ಲ. ಭೂಮಿ ತಾಯಿಗೆ ಫಲ ಕೊಡಲಿಲ್ಲ ಅಂದ್ರೆ ಭೂಮಿ ತಾಯಿ ನಮಗೆ ಫಲ ಕೊಡೋಂಗಿಲ್ಲ. ಅದಕ್ಕೆ ನಾ ಮಕ್ಕಳಿಗೆ ಸಸ್ತ್ಯಾರಿಗೆ ಮೊದಲು ಮಾಡೇನೋ. ಈಗ ನಮ್ಮ ಸಸ್ತ್ಯಾರು ಅದಾರ ರೀ, ಅವ್ರು ಈಗ ಹೊಲ್ದಾನ ಕೆಲಸ ಒಲ್ಲೆ ಮನೆಯೊಳಗಿಂದ ಅಷ್ಟೇ ಮಾಡ್ತಾರೆ. ಸೌಕಾಸ ನಿಧಾನ ಮ್ಯಾಗ ಅವ್ರನ್ನು ಜಗ್ಬೋದು ಅನ್ನೋದು ನನ್ನ ಆಸೆ ಐತೆ ರೀ. ಸೌಕಾಸ ನಿಧಾನ ಮ್ಯಾಗ ಜಗ್ಗುಣ್ರಿ. ಈಗ ನಾ ಮಳ್ಳದಾವು, ಇನ್ನು ತೋಟದಂದೆ ಅತ್ತಾವು, ಮನೆಯಂದೆ ಮಾಡ್ತೀವಿ ರೀ ನಾವು ಅಂತಾರೆ ರೀ. ಹಾಂ ಮಾಡ್ರಿ ವಾ ಅನ್ನೋದು ರೀ. ರಂಬಸ್ಗೊಂದಿನ ತೋಟದಾಗ ಜಕ್ಕೊಳ್ಳೋದು ರೀ, ಒಳಗೊಂದು ಸ್ವಲ್ಪ ಆಗಿಂದ ತಿಳುವಳಿಕೆ ಮನೆಯಿಂದ ಅವ್ರನ್ನು ನಮ್ಮ ಹಾದಿಯಾಗ ಸಸ್ತ್ಯಾರನ್ನು ತರೋದು ರೀ ಸಣ್ಣಾಗಿ. ಆದ್ರೆ ಈಗ ಮೊಮ್ಮಕ್ಕಳು ಮಕ್ಕಳು ನಾ ಹೆಂಗೆ ಮಾಡಾಕತ್ತೀನಿ ಅದರಂತೆಯೇ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಮಾಡ್ಕೊತ ಬಂದಾರ. ಹಾಂ ಅದರಂತೆ ಆ ಮಕ್ಕಳು ಮೊಮ್ಮಕ್ಕಳು ಇಷ್ಟು ಮಾಡ್ತಾರಂತೇಳಿ ನನಗೂ ಇನ್ನೂ ದುಡಿಬೇಕು, ಇನ್ನೂ ಗಳಿಸ್ಬೇಕು ಅನ್ನೋದು ನನಗೆ ಹೆಮ್ಮೆ ಐತ್ರಿ. ಇಲ್ಲಾಂದ್ರೆ ನಾ ಯಾಕೆ ಅದನ್ನು ದುಡಿದು ಜೀವಸನ್ ಮಾಡಲಿ? ನಮ್ಮ ಮನೆಯವರು ನೌಕರಿ ಅದಾರ, 70,000 ಪೆನ್ಷನ್ ಕೂತೈತ್ರಿ ಸರ. ಗಣೇಶ್ ನಗರದಾಗ 25 ರೂಮ್ ಬಾಡಿಗೆ ಕೊಟ್ಟಿನ್ರಿ ಸರ, ಅಲ್ಲಿ ಬಾಡಿಗೆ 40,000 ಬರ್ತೈತ್ರಿ. ಮತ್ತು ಇಷ್ಟೆಲ್ಲನೂ ಮಾಡ್ತೀನಿ. ಮಕ್ಕಳಂದ್ರೆ ನನ್ನ ಮಕ್ಕಳಂತ ಮಕ್ಕಳು ಆತ್ಮ ಸಾಕ್ಷಿಯಾಗಿ ಹೇಳ್ತೇನೆ, ನನ್ನ ಮಕ್ಕಳಂತ ಮಕ್ಕಳು ಎಲ್ಲಿ ಇಲ್ಲರಿ, ಎಲ್ಲಿ ಇಲ್ಲ. ಅಂಥ ನನ್ನ ಮಕ್ಕಳದಾರಿ, ಅಡಿಕೆ ಹುಳಿನ ಚಟ ಇಲ್ಲ ಮಕ್ಕಳಿಗೆ. ಏನು ಮಾಡಿದ್ರು ಎಲ್ಲ ತಾಯಿ ಕೈಯಾಗ, ಏನು ಮಾಡಿದ್ರು ತಾಯಿ ಕೈಯಾಗ. 10 ರೂಪಾಯಿ ಅವ್ರು ಮುರ್ಸು ಮಕ್ಕಳಲ್ಲ, ಹಾಳು ಮಾಡೋ ಮಕ್ಕಳಲ್ಲ, ತಿಂದು ಬರೋ ಮಕ್ಕಳಲ್ಲ. ಮತ್ತು ಈಗ ಮಕ್ಕಳು ಅಂಥವ್ರು ಅದಾರಂದ್ರೆ ಆ ಮಕ್ಕಳನ್ನ ನಾ ಇನ್ನೂ ಮ್ಯಾಲ ಒಯ್ಬೇಕು ಅನ್ನೋದು ಹೆಮ್ಮೆ ನನ್ನ ಬಲ್ಲೇ ಕೈತ್ರಿ. ಈಗ ತಾವು ಕೃಷಿ ಒಳಗೆ ಇಷ್ಟೆಲ್ಲ ಸಾಧನೆ ಮಾಡಿದ್ರಿ, ಇನ್ನೂ ಏನೇನು ಮಾಡಬೇಕು ಅನ್ನೋದು ಅದ ರೀ? ನನಗೆ ರೀ ಇನ್ನ ಗೊಬ್ಬರ ಗ್ಯಾಸ್ ಮಾಡ್ಬೇಕಂತ ದೇಶಿ ಬೆಲೆ ಕುನಿ ತೆಗಿಸಿ ಇಟ್ಟಿನ್ರಿ. ಈ ದನದ ಉಚ್ಚಿ ಹೆಂಡಿ ಎಲ್ಲ ಅದಕ್ಕೆ ಹೋಗಿ ಮನೆಗೆ ಒಲಿಗೆ ಗ್ಯಾಸ್ ಉಪಯೋಗ ಮಾಡಬೇಕು, ಅದನ್ನ ತಯಾರು ಮಾಡ್ರಿಪ್ಪ ಅಂತೇಳಿ ಅದನ್ನ ಮಾಡ್ಬೇಕಂತ ಆಸೆ ಐತ್ರಿ. ಗೊಬ್ಬರ ಗ್ಯಾಸ್ ಮಾಡ್ಬೇಕ್ರಿ. ಮತ್ತೆ ನೀರಿಂದ ಒಂದು ಫಿಲ್ಟರ್ ಕುಂಡರ್ಸ್ಬೇಕು, ಬಿಸ್ನೇರಿ ನೀರಿನ ಬಾಟ್ಲಿ ಮಾರಾಟ ಆಗೋದು ಒಂದು ಕುಂಡರ್ಸ್ಬೇಕು ಅನ್ನೋದು ಈ ಒಂದೆರಡು ಛಲ ಅದಾವ್ರಿ. ಇಷ್ಟು ಮಾಡ್ಬೇಕಂತ ಐತ್ರಿ. ನಾನು ಈಗ ಒಂದು ಈಜುಗಳ ಮಾಡೀನಿ ಅಂತ ಹೇಳಿದ್ರಿ, ಅಂದ್ರೆ ಕೃಷಿ ಜೊತೆಗೆ ಕೃಷಿ ಬೇರೆ ಉತ್ಪನ್ನಗಳನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆ ನಿಮ್ಗೆ ಇದು ಕೃಷಿ ಕೆಲಸ ಮತ್ತು ಉತ್ಪನ್ನ ಸಾಕಷ್ಟು ಸಂತೋಷ ತಂದದಂತೆ? ಸಾಕನ್ನಷ್ಟು ತಂದೈತ್ರಿ. ಈಗೆಲ್ಲ ಕೆಲ ಜನರು ಹೇಳ್ತಾರ ಇಲ್ಲ ಕೃಷಿ ಒಳಗ ಏನು ಇಲ್ಲ ಎಲ್ಲ ಸಾಲ ಆಗ್ತದ. ಏ ಇಲ್ರಿ, ಕೃಷಿ ಅಂತ ಹೆಚ್ಚು ಯಾವ ಆಫೀಸರು ಇಲ್ರಿ, ಯಾವ ನೌಕರಿನೂ ಇಲ್ರಿ. ನನ್ನ ಮಟ್ಟಿ ನನ್ನ ಮನಸ್ಸು ತಿಳಿದ ಮಟ್ಟಿಗೆ ಹೇಳ್ಬೇಕಾದ್ರೆ ಭೂಮಿ ತಾಯಿ ಅಂತದು ರೈತರು ಅಂತದು ಅದರಂತ ಭೂಮಿ ತಾಯಿ ಅಂತ ಫಲ ಕೊಡಾಕ ಭೂಮಿ ತಾಯಿ ನಮ್ಗೊಂದು ಮೂಲ್ಯ ಕೊಡ್ತಾಳ್ರಿ. ಒಂದು ಮೂಲಿ ಒಳಗೆ ಬೆಳೆದ್ರೆ ನಾವು ಬೆಳಿಬೋದು ವರ್ಷ ನಡ್ತಿನ್ನಾಕ. ಮತ್ತು ಅಷ್ಟ ಭೂಮಿಗೆ ಬೆಲೆ ಐತ್ರಿ. ಭೂಮಿ ತಾಯಿ ಒಳಗೆ ದುಡ್ದವ್ರಿಗೆ ಚಲೋ ಐತ್ರಿ, ದುಡಿಲಾರ್ದವ್ರಿಗೆ ಏನೂ ಇಲ್ಲ ಅಂತಾರೆ. ಈಗ ಅಂತಿರ್ತಾರ್ರಿ ಇಲ್ಲ ನೀವು ಹಣ್ಣಿನ ಮರಗಳು ಹಚ್ಚಿರಿ, ಅರಣ್ಯದ ಗಿಡಗಳನ್ನು ಹಚ್ಚಿರಿ, ಅವೆಲ್ಲ ನೆಳಗೋಯ್ತಾವ, ಬೆಳಿ ಬರಂಗಿಲ್ಲ, ಎಲ್ಲ ಕಡ್ದು ಹಾಕಿಬಿಡು ಅಂತಿರ್ತಾರ. ನೀವು ಸಾಕಷ್ಟು ಗಿಡ ಹಚ್ಚಿರಿ, ನಿಮಗೆ ಇಳುವರಿ ಹೆಂಗ ಅನಿಸ್ತದ? ನೆಳಗೋಯ್ತದೋ ಏನೋ, ಅದ್ರದ್ದು ಏನಾರು ತೊಂದರೆ ಆಗ್ತದೋ ಹೆಂಗ? ಅದು ನೆಳಗೋಯ್ದ್ರು ರೀ ಸರ, ಅದ್ರ ಒಳಗೆ ನಾವು ಬೆಳಿ ತಕ್ಕೊಳಿಕ್ಕೂ ಅದು ಮುಂದಿನ ಫಲ ಬರ್ತೈತ್ರಿ. ಮುಂದೆ 10 ವರ್ಷ ನಾವು ಸಾಗೋಣಿ ಮಾಗಣಿ 12 ವರ್ಷಿಗೆ 1 ಲಕ್ಷ ರೂಪಾಯಿಗೆ ಒಂದು ಗಿಡ ಹೋಗ್ತೈತ್ರಿ. 1 ಲಕ್ಷ ರೂಪಾಯಿಗೆ ಒಂದು ಗಿಡ ಹೋಗ್ತೈತ್ರಿ. ಅವಾಗ ಅದು ನಮಗೆ ಈಗ ಡಿಪಾಸಿಟ್ ರೊಕ್ಕ ಇಟ್ಟಂಗ್ರಿ ನಾವು ಅದನ್ನು ಭೂಮಿ ಒಳಗೆ. ಅದು 10 ವರ್ಷ 12 ವರ್ಷ ಆಗಿಂದ ಅದು ಫಲ ನಮಗೆ ಕೊಟ್ಟೆ ಕೊಡ್ತೈತ್ರಿ. ಅದು ನೆಳಗೋಯ್ದ್ರು ಬಡ್ಡಿಯಾಗಿ ದನಗಳಿಗೆ ಮೇವು ಹಚ್ಚೀವ್ರಿ, ಮೇವಿನ ಗಡ್ಡಿ ತಂದು ಮೇವು ಹಚ್ಚೀವ್ರಿ, ಮೇವು ಬೆಳಿತೈತ್ರಿ, ಮೆಕ್ಕೆಜೋಳ ಬೆಳಿತೈತ್ರಿ ಗಿಡದಾಗ. ಮತ್ತು ಆ ಗಿಡದಿಂದ ಆಕ್ಸಿಜನ್ ನಮ್ಗೆ ಎಷ್ಟು ಕೊಡ್ತೈತ್ರಿ, ಅದು ಗಿಡ ಎಷ್ಟು ನಮ್ಗೆ ಆಕ್ಸಿಜನ್ ಕೊಡ್ತೈತಿ. ಆ ಗಿಡ ನಾವು ಕಡಿದು ಹೋಗಿದೇವು ಅಂದ್ರೆ ಅದು ಆಕ್ಸಿಜನ್ ಏನು ಕೊಡ್ತೈತ್ರಿ ನಮ್ಗೆ, ಅದನ್ನು ನಾವು ತಿಳ್ಕೊಬೇಕ್ರಲ್ಲೇ. ಅದ್ರೊಳಗೆ ಏನು ಬೆಳಿತೈತಿ ನೆಳ್ಳಿಗೆ ಅನ್ನುವಂಥದ್ದು ನಾವು ಬೆಳ್ಕೋಬೇಕ್ರಿ. ಬ್ಯಾಸಿಗೆ ಒಳಗೆ ನೆಳ ಇರ್ತೈತ್ರಿ, ಬ್ಯಾಸಿಗೆ ಒಳಗೆ ಏನಿಲ್ಲ ಅಂದರು ನಾನು ಒಂದು 40-50 ಸಾವಿರ ರೂಪಾಯಿದು ಬರೀ ಕೋತಂಬರಿ ಮೆಂತಿ ಪಲ್ಲೆ, ಕೋತಂಬರಿ ಮೆಂತಿ ಪಲ್ಲೆ ಬೆಳ್ಕೋತೀನಿ ರೀ. ನೆಳ್ಳು ಒಳಗೆ ಬಿತ್ತಿ ನೆಳ್ಳು ಒಳಗೆ ಕೋತಂಬರಿ ಮೆಂತಿ ಪಲ್ಲೆ ನಾ ಮಾರಿ ನಾ 50 ಸಾವಿರ ರೂಪಾಯಿ ನಾ ಬ್ಯಾಸಿಗೆ 50 ಸಾವಿರ ರೂಪಾಯಿ ಅದರೊಳಗಿನ ತೆಗಿತೀನಿ ರೀ. ಕೇಳಿ ರೈತ ಬಂದವ್ರೆ, ಒಂದು ನೆಳ್ಳಿನ ಒಂದು ಮರ ನೆಳ್ಳು ಹೋಯ್ತದ ಅಂತೇಳಿ ತಾವು ಎಷ್ಟೋ ಜನ ಗಿಡಗಳನ್ನು ಕಡ್ದು ಹಾಕ್ತಿರ್ತೀರಿ, ಇವರು ಆ ನೆಳ್ಳಿನ ಸದುಪಯೋಗ ಯಾವ ರೀತಿ ಮಾಡ್ತಾ ಇದ್ದಾರೆ? ನಾವು ಆ ರೀತಿ ಮಾಡೋದ್ರಿಂದ ಒಂದು ನೆಳ್ಳಿನ ಸದುಪಯೋಗ ಮಾಡಿಕೊಂಡು ಒಂದು ಒಳ್ಳೆಯ ಉತ್ಪನ್ನವನ್ನು ಪಡಿಬೋದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದ್ರ ಒಂದಿಗೆ ತಾವು ಈ ಬೇರೆ ರೈತರಿಗೆ ಏನು ಹೇಳಬಯಸ್ತೀರಿ ಅಂದ್ರೆ ಈಗ ಒಕ್ಕಲ್ತನಕ್ಕೆ ಬರೋರಿಗೆ? ಅದು ಒಕ್ಕಲ್ತನ ಬರೋರಿಗೆ ಈಗ ನಾವು ಹೆಂಗೆ ಶಮಾಪಟ್ಟ ಮಾಡ್ಕೋತ ಬಂದೇವ್ರಿ, ಇದರಂತೆ ನೀವು ಮಾಡ್ಕೋತ ಬರ್ರಿ. ಈಗಿನ ಕಾಲಮಾನಕ್ಕೆ ನೀವು ಏನು ಇನ್ನು 10-20 ವರ್ಷಿಗೆ ಹೊಲ ರೈತರು ದುಡಿಯೋದು ಅನ್ನೋದು ಏನೂ ಉಳಿಯಂಗಿಲ್ಲ. ಎಲ್ಲ ಮಕ್ಕಳೂ ಬರೀ ಶಾಲೆ ಕಲಿಸಿ ನೌಕರಿ ಹಚ್ತೀವಿ, ರೈತರು ಮಾಡೋಕೆ ಬಿಡಂಗಿಲ್ಲ. ಆ ರೈತರು ಮಾಡೋಕೆ ನಾವು ಬಿಡಲಿಲ್ಲ ಅಂದ್ರೆ ಹೊಟ್ಟಿಗೆ ತಿನ್ನೋದೇನ್ರಿ, ತಿನ್ನೋದೇನು? ಭೂಮಿ ತಾಯಿಗೇ ನಾವು ದುಡಿಲಿಲ್ಲ ಅಂದ್ರೆ ಎಲ್ಲರೂ ಮಕ್ಕಳು ಆಫೀಸರ್ ಆಗಲಿ ಅಂದ್ರೆ ಮತ್ತೆ ಬದುಕಿಸೋದು ಹೆಂಗೆ? ಮತ್ತು ನಾವು ತಿನ್ನೋದು ಹೆಂಗ್ರಿ? ರೊಕ್ಕ ತಿನ್ನೋದೈತೇನ್ರಿ? ರೊಕ್ಕ ತರ್ತಾರೆ ಮಕ್ಕಳು ದೊಡ್ಡ ದೊಡ್ಡ ನೌಕರಿ ಹೋಗಿ, ಆದ್ರೆ ರೊಕ್ಕ ತಿನ್ನಲಾಕ ಬರ್ತೈತೇನ್ರಿ? ಇಲ್ಲ. ಅದಕ್ಕೆ ನಾವು ದಯವಿಟ್ಟು ಕೈ ಮುಗಿದು ಅವ್ರಿಗೆ ಕ್ಷಮಾಪಟ್ಟು ನಾ ರೈತರಿಗೆ ಹೇಳಬೇಕಂದ್ರೆ ಎಲ್ಲರೂ ಮನೆಯೊಳಗೆ ಒಬ್ಬೊಬ್ಬರನ್ನ ಮಕ್ಕಳನ್ನ ರೈತರನ್ನ ತಯಾರು ಮಾಡಿರಿ, ಹೊಲ ಮನೆ ಮಾಡಂಗೆ ಮಾಡಿರಿ. ಹೊಲ ಮನೆ ನಮ್ಮ ಕೈ ಬಿಡಂಗಿಲ್ಲ. ಹೊಲ ಮಾರೋದು, ಪ್ಲಾಟ್ ತೊಗೊಳೋದು, ಜಾಗ ತೊಗೊಳೋದು, ಮನೆ ಕಟ್ಟೋದು, ಆರಾಮು ಸೌಖಿ ಇರೋದು ಮಾಡಿದ್ರಿ ನಿಮ್ಮ ಆರೋಗ್ಯನೂ ನೀವು ಕೆಡಿಸ್ಕೊತೀರಿ. ತೋಟದೊಳಗಿದ್ದುವಟ್ಟು, ಹೊಲದಾಗಿದ್ದಟ್ಟು, ದುಡ್ದಟ್ಟು ಆರೋಗ್ಯ ನಂದು ನನಗೆ ಸದ್ಯ 55-60 ವರ್ಷ ನಡೆದವ್ರಿ. ಆದ್ರೆ ನನಗೆ ಕೈ ಹಿಡ್ದಿಲ್ಲ, ಶುಗರ್ ಇಲ್ಲ, BP ಇಲ್ಲ, ನನಗೆ ಜಡ್ಡು ಕೈಯಕ್ಕೆಲ್ಲ ನಮ್ಮ ಇನ್ನೂ ಹಿಡ್ದಿಲ್ಲರಿ. ಇನ್ನೂ ನಮ್ಮ ಸಸ್ಯಾರಕ್ಕಿಂತಲೂ ನಾ ಹೆಚ್ಚು ಕೆಲಸ ಮಾಡ್ತೀನಿ. ಸಣ್ಣ ಮಕ್ಕಳದಾರಿಗೆ ಸಸ್ಯಾರು ಇದ್ದರೂ ಅವ್ರಿಗೆ ಹೆಚ್ಚು ನಾ ಕೆಲಸ ಮಾಡ್ತೀನಿ. ಮತ್ತು ನಾವು ತೋಟದೊಳಗೆ ದುಡಿದ್ರೆ ನಾವು ಮಾಡಿದರೆ ನಮ್ಮ ಆರೋಗ್ಯ ಚಲೋ ಇರ್ತೈತಿ. ನಾವು ಪಾಯ್ದೆ ತೊಗೊಳೋದ್ರೊಳಗೆ ನಮ್ಮ ಆರೋಗ್ಯನೂ ನಾವು ಕೊಂಡು ತೊಗೊಂಡಂಗ್ರಿ, ನಮ್ಮ ಆರೋಗ್ಯನೂ ಚಲೋ. ಇದೀಗ ಮಾತಾಡ್ತಾ ಹೇಳಿದ್ರಿ ತಾವು ಟ್ರ್ಯಾಕ್ಟರ್ ಚಾಲನೆ ಮಾಡ್ತೀನಿ ಅಂತ ಹೇಳಿದ್ರಿ, ಹೆಂಗ್ ಕಲ್ತ್ರಿ? ಹೆಂಗ ಅದ್ರ ಮಕ್ಕಳು ಸ್ವಲ್ಪ ಕಲಿಸಿದ್ರಿ? ಹೊಸದಾಗಿ ಟ್ರ್ಯಾಕ್ಟರ್ ತಗೊಂಬರೋಣ. ನಮ್ದು 4 ಎಕರೆ ಭೂಮಿ ರೀ, 4 ಎಕರೆ ಭೂಮಿಯಾಗಿ ಎಲ್ಲ ತರತರ ಇಷ್ಟಿಷ್ಟು ಹಚ್ಚೆವು. ಟ್ರ್ಯಾಕ್ಟರ್ಗಳು ಯಾವ ಬಾಡಿಗೆ ಬರಂಗಾಗ್ಲಿಲ್ಲರಿ. 1-2 ತಾಸನ ನಾವು ಅಲ್ಲೇ ನೀವು ಅಲ್ಲಿ ದೊಡ್ಡ ದೊಡ್ಡ ನಂಬರ್ಗಳಿಗೆ ಹರಗಲಾಕ ಹೋಕ್ಕಿವಿ ನಾವು, ಇಟ್ಟಕ್ಕೆ ಬರಂಗಿಲ್ಲ ಅಂದ್ರಿ. ಅಣ್ಣ ನಾ ಮಕ್ಕಳಿಗೆ ಏನಂದೆ, ಏನ್ರಿ ಒಂದು ಲೋನ್ ಮಾಡ್ಕೊಂಡು ತಗೋರಿಪ್ಪ, ನಾ ಮುಟ್ಟಿಸ್ಕೋತೋಕ್ಕನು, ನನ್ನ ಇದ್ರ ಮ್ಯಾಲ ನಾ ಮುಟ್ಟಿಸ್ಕೋತೋತೀನಿ, ಒಂದು ಲೋನ್ ಮಾಡೋಣ. ನಾ ಒಂದು ಲೋನ್ ಮಾಡಿ 6,15,000 ಕೊಟ್ಟು ಒಂದು ಸಣ್ಣ ಟ್ರ್ಯಾಕ್ಟರ್ ಮಕ್ಕಳು ಕೊಡ್ಸ್ಯಾರ. ಮಕ್ಕಳು ಕೊಡ್ಸಿಂದ ನೀವು ಡ್ಯೂಟಿಗೆ ಹೋಗೋರಪ್ಪ, ಇದನ್ನು ಹರಗೋದು, ಮಡಿಕೆ ಹೊಡೆದು, ಇದನ್ನು ಮಾಡೋದು ಹೆಂಗೆ, ನನಗೆ ಸ್ವಲ್ಪ ಕಲಿಸ್ರಿ ಅಂದ್ರಿಂದ ಮಕ್ಕಳು ಒಂದು ತಿಂಗಳ ಮಟ್ಟಿಗೆ ನನಗೆ ಜರ ಯಾವ ಇದು ಗೇರ್ ಹಿಂಗೆ ಹಾಕಬೇಕು, ಈ ಗೇರ್ ಹಿಂಗೆ ಮಾಡಬೇಕು, ನನ್ನ ಮಕ್ಕಳು ಕರೆಸ್ಯಾರ ರೀ. ಈಗ ನಾ ಪರ್ಫೆಕ್ಟ್ ನಾನು ಚಾಲು ಮಾಡ್ಕೊಂಡು ನಾನೇ ಹೊಡಿತೀನಿ ರೀ. ಈಗ ಮಕ್ಕಳು ಡ್ಯೂಟಿಗೆ ಹೋಗಾರ ಅವ್ರಿಗೆ ನಾ ಜುವಾ ತಿನ್ನೋದು ಬೇಡ, ಹೊಡೀರಿಪ್ಪ ಅನ್ನೋದು ಬೇಡ ಅಂದು ನಾನೇ ಎಲ್ಲ ಚಾಲು ಮಾಡ್ಕೊಂಡು ಟ್ರ್ಯಾಕ್ಟರ್ ಹೊಡಿದು ನಾನು ರೀ. ಎಮ್ಮೆ ಹಿಂಡೋದು ನಾನು, ಎಲ್ಲನೂ ನಾನು ಮಾಡ್ತೀನಿ. ಏನೋ ನನಗೆ ಆರಾಮ್ ತೆಪ್ತು, ಏನೋ ಮಕ್ಕೊಂಡ್ಯಾ, ಏನೋ ಆಯ್ತು ಅಂದ್ರೆ ಮಕ್ಕಳು ಎಮ್ಮೆ ಹಿಡ್ತಾರೆ, ಹೆಣಕಾಸು ಮಾಡ್ತಾರೆ, ಮಕ್ಕಳು ಅದು ಮಾಡ್ತಾರೆ. ನಾ ಹೆಂಗೆ ಮಾಡಾಕತ್ತೀನಿ? ನಾನು ನೌಕರಿ ಮಾಡಿದ್ರು ಆಫೀಸ್ನ್ಯಾಗ ದೊಡ್ಡ ದೊಡ್ಡ ಆಫೀಸರ್ ಅದಾರ, ಮಕ್ಕಳು ಸಾಹೇಬ್ರ ಅದಾರ, ಅಲ್ಲಿ ಮನೆ ಒಳಗೆ ರೈತರದ. ನನ್ನ ಮಕ್ಕಳೂ ಎಲ್ಲ ಹೊಲ ಮನೆದು ಹಡ್ಡೋದು, ಗಿಡ ಹಚ್ಚೋದು. ನಾವು ಆಳು ಹಚ್ಚಂಗಿಲ್ಲರಿ, ಆಳು ಎದಕ್ಕೂ ಆಳು ಹಚ್ಚಂಗಿಲ್ಲ, ಗಿಡ ಹಚ್ಚಾಕ ಆಳು ಹಚ್ಚಂಗಿಲ್ಲ, ಕಸ ತೆಗಿಯಕ್ಕೆ ಆಳು ಹಚ್ಚಂಗಿಲ್ಲ. ನಮ್ಮ ಮಕ್ಕಳೇ ಬೆಳಗಾತಕೊಂಡು ನಮ್ಮ ಮಕ್ಕಳೇ ನಿಂತಿರ್ತಾರೆ ಮುಂಜಾನೆ ಹೇಳೋಣ. ಮತ್ತೀಗ ಸಾವಯವ ಕೃಷಿನೂ ಮಾಡ್ತೀರಿ, ಮಷಿನರಿಗಳನ್ನು ಬಳಸ್ತೀರಿ, ಮತ್ತು ರೋಗ ಕೀಟ ಹೆಂಗೆ ನಿವಾರಣೆ ಮಾಡ್ತೀರಿ? ಅದ್ರ ಕೀಟ ರೋಗ ಬರಲಾರಂಗೆ ನಾವು ನೋಡ್ಕೋತೀವ್ರಿ. ನಾವು ನೋಡ್ಕೊಂಡ್ರೆ ನಾವು ಇದು ಗೌರ್ಮೆಂಟದ್ದು ಎಣ್ಣೆ ತಂದು ಅದನ್ನು ಹೊಡೆಯೋದು, ಪಂಪ್ ಹಾಕೋದು, ಅದನ್ನು ಹೊಡೆಯಂಗಿಲ್ಲರಿ. ತೋಟದೊಳಗೆ ಬೇನೆಕಾಯಿ ಗಿಡ ಅದಾವ್ರಿ, ಬೇನೆಕಾಯಿ ಬೀಜ ಹಾಕ್ತೀವ್ರಿ, ಬೀಜ ಮಿಕ್ಸರ್ಗೆ ಹಾಕಿ ಸಣ್ಣ ಮಾಡಿ ಅದರ ರಸ ಅರಿವಿ ಒಳಗೆ ಹಿಂಡಿ ನಾವು ಬೆಳೆ ಹೊಡಿತೀವ್ರಿ. ನಾವು ಕೊಂಡು ತಂದು ಅಂಗಡಿಯನ್ನು ತಂದು ನಾವು ಔಷಧಿ ನಾವು ಹೊಡೆಯಂಗಿಲ್ಲ ರೀ. ಬೇಕಾದ ಹುಳ ಆಗಲ್ರಿ, ಹುಳಕ್ಕಾದರೂ ಆಗಲಿ, ಕಾಯಿ ಬದನೆಕಾಯಿ ಇಂಥ ಒಂದು ಜರ ಹುಳಕ್ಕಾದರೂ, ಹುಳಕ್ಕಾಗಿದ್ದು ಒಣಗಿ ಮಾಡಿ ನೋಡ್ರಿ ಎಷ್ಟು ರುಚಿ ಇರ್ತೈತಿ, ಎಣ್ಣೆ ಹೊಡೆದಿದ್ದ ಕಾಯಿ ರುಚಿ ಇರಂಗೆ. ಇನ್ನೊಬ್ರು ಹೇಳ್ತಾರೆ ಆ ಬದನೆಕಾಯಿ ಒಳಗೆ ಹುಳ ಬದುಕ್ಯದಂದ್ರೆ ಅದು ನಾವು ತಿಂದ್ರೆ ನಾವು ಬದುಕ್ತೀವಿ ಅಂತ. ಹೌದ್ರಿ, ಈಗ ಒಳಗೆ ಹುಳನೇ ಆಗಿಲ್ಲ ಅಂದ್ರೆ ಅಷ್ಟು ವಿಷ ಹೊಡೆದಾರ ಅಂದ್ರೆ ಆ ಒಂದು ಹುಳ ಬದುಕಟ್ಟು ಅದು ಇಲ್ಲ, ಅದು ವಾತಾವರಣ ಅಂದ್ರೆ ಅದನ್ನ ತಿಂದು ನಾವು ಹೆಂಗ್ ಬದುಕ್ತೀವಿ? ಹುಳಕ್ಕೆ ಬದನೆಕಾಯಿ ವಿಷ ಹೊಡೆದು ಮತ್ತೆ ಇನ್ನು ಕೆಲವು ರೈತರು ಏನ್ ಮಾಡಿರ್ತಾರ, ನಾಳೆನೆ ಬದನೆಕಾಯಿ ಹರಿಯೋದಿರ್ತದ, ಇವತ್ತಿನ ದಿವಸನೆ ಎಣ್ಣೆ ಹೊಡಿತಾರ, ಅದು ಎಣ್ಣೆ ಅಂಶ ಒಳಗೆ ಬದನೆಕಾಯ್ದಾಗಿರ್ತದ. ಈಗೇನು ನಾವು ಹುಳ ಇದ್ದಿದ್ದು ತಿಂತೀವಿ ಅಂದ್ರೆ ಅದು ಹುಳ ಇದ್ದಿದ್ದು ಬಿಟ್ಟು ಹೋಳಿ ಒಗೆದು ಬೇರೆ ತಿಂದ್ರೆ ಹುಳ ಬದುಕ್ಯದ ಕೈ ಒಳಗಂದ್ರೆ ನಾವು ತಿಂದ್ರೆ ನಾವು ಬದುಕ್ತೀವಿ ಅಂತ ಹೇಳ್ತಾರೆ. ಐತ್ರಿ ಸರ್, ಹುಳಕ್ಕಿದ್ದ ಬದನೆಕಾಯಿ ತಿಂದ್ರೆ ನಾವು ಗಟ್ಟಿ ಹಾಕಿವಿ, ಅದು ಹುಳಕ್ಕಾಗಿಂದ ಬದನೆಕಾಯಿ ಹೆಂಗೆ ಗಟ್ಟಿರ್ತೈತಿ ಆ ಪ್ರಕಾರ ನಾವು ಗಟ್ಟಿರ್ತೈತಿ ರೀ. ಮತ್ತು ಹಣ್ಣುಗಳು ಪಕ್ಷಿ ತಿಂದಿದ್ದ ಹಣ್ಣು ನಾವು ತಿಂದು ನೋಡ್ರಿ ಅದರ ರುಚಿ ಹೆಂಗಿರ್ತೈತಿ, ಗಿಡದಾಗ ಹರ್ಕೊಂಡು ತಿಂದಿದ್ದ ರುಚಿ ಬೇರೆ ಇರ್ತೈತಿ ರೀ. ಪಕ್ಷಿ ಏನು ಅರ್ಧ ತಿಂದು ಬಿಟ್ಟು ಹೋಗಿರ್ತೈತಿ ಅಲ್ರಿ ಸರ, ಅದು ಕಾಯಿ ಅಷ್ಟು ರುಚಿ ಇರ್ತೈತಿ ರೀ. ಹಣ್ಣಿನ ಗಿಡಗಳು ಯಾವ್ಯಾವ ಅದಾವ ರೀ? ಚಿತ್ತಾಪುಳ ಗಿಡ ಅದಾವ ರೀ, ಬಾಳಿ ಗಿಡ ಅದಾವ ರೀ, ಪೇರು ಗಿಡ ಅದಾವ ರೀ, ನಿಂಬೆ ಗಿಡ ಅದಾವ ರೀ, ಚಿಕ್ಕುಕಾಯಿ ಗಿಡ ಅದಾವ ರೀ, ಪಪ್ಪಾಕಾಯಿ ಗಿಡ ಅದಾವ ರೀ. ಈ ಹಣ್ಣಿನೊಳಗೆ ಇಷ್ಟೆಲ್ಲ ಥರದ ಹಣ್ಣಿನ ಗಿಡ ಅದಾವ ರೀ. ಏನಂದ್ರೆ ರೈತರಿಗೆ ಅದ ಹೇಳಿದ್ರಿ, ನಾ ಈಗ ಕೈ ಮುಗಿದು ಹೇಳೋದಂದ್ರೆ ರೈತರಿಗೆ, ರೈತರ ಭೂಮಿ ದುಡೀರಿ, ಮನೆಗೆ ಒಬ್ಬರ ರೈತರನ್ನ ತಯಾರು ಮಾಡ್ರಿ. ಈಗ ಎಲ್ಲೇ ಹೆಣ್ಣು ಕೊಡಕ್ಕೆ ಹೋಗೋಣ, ನೌಕರಿ ಇದ್ರೆ ನಾವು ಕೊಡ್ತೇವು ಅಂತಾರ್ರಿ. ಹಂಗೆ ದಯವಿಟ್ಟು ಅಕ್ಕ ತಂಗಿಯರಿ ಅಣ್ಣ ತಮ್ಮರೇ, ರೈತಗೆ ನಾವು ಮಗಳನ್ನ ಕೊಡ್ತೇವೆ ಅನ್ನೋದು ಹೆಮ್ಮೆ ಕೇಳಿರಿ ಅಂತ ಹೇಳ್ತೀವಿ. ರೈತಗೆ ಕೊಡ್ತೇವೆ, ನಾ ರೈತಗೆ ಕೊಟ್ಟಿನ್ರಿ, ಮಗಳು ಟೀಚರ್ ಅದಾಳ್ರಿ, ನಾ ರೈತಗೆ ಕೊಟ್ಟಿನ್ರಿ ಮಗಳು, ಮಗಳು ಟೀಚರ್ ನೌಕರಿ ಶಾಲೆ ಕಲಿತು ಎಲ್ಲ ಮಂದಿ ಬೈದರು, ಇಂಥ ಶಾಲೆ ಬಿ ಎ ಬಿ ಇದು ಮಾಡಿ ಮುಗಿಸಿ ನೌಕರಿ ಮಾಡೋ ಮಗಳನ್ನ ಒಕ್ಕಲ್ತನ ಕೊಡ್ತೀವಿ ಅಂದ್ರೆ ನಾ ರೈತಗೆ ಕೊಟ್ಟಿನ್ರಿ, ನಾನು ಹಳೆಯ ರೈತ ಅದಾನ್ರಿ. ಇದ್ರೊಳಗೂ ತಾವು ಸಮಾಜಕ್ಕೆ ಒಂದು ಮಾದರಿಯಾಗಿದ್ರಿ. ಹ್ಞೂ, ಈ ತಮ್ಮ ಇವ್ಯ ರೀತಿಯ ಸಾಧನೆಗಳು ಕಂಡು ತಮಗೇನಾದರೂ ಪುರಸ್ಕಾರ ಪ್ರಶಸ್ತಿಗಳು ಏನಾದರೂ? ಸಾಕನಷ್ಟು ಕೊಟ್ಟಾರಿ ಸರ್, ಸಾಕನಷ್ಟು ಕೊಟ್ಟಾರಿ. ರೈತ ರತ್ನ ಅಂತೇಳಿ ಅದನ್ನು ಕೊಟ್ಟಾರಿ, ಸುವರ್ಣ ನಿಜ್ನವ್ರು ಕೊಟ್ಟಾರಿ, ಮತ್ತು ಸೂಪರ್ ಸ್ಟಾರ್ ಅಂತೇಳಿ ಅದನ್ನು ಕೊಟ್ಟಾರಿ. ಎಲ್ಲ ಆಜುಬಾಜು ತೋಡ್ದವರು, ನನ್ನ ಬಳಗ, ನಂದು ವಹಿವಾಟು ಮಂದಿ ಬಂದು ಸನ್ಮಾನ ಮಾಡ್ಯಾರ್ರಿ. ಬಾಗಲಕೋಟೆಯಿಂದ ತೋಟಗಾರಿ ಇಲಾಖೆಯವರು ಅವ್ರು ಬಂದು ಮಾಡ್ಯಾರ್ರಿ. ಮತ್ತು ಎಲ್ಲರೂ ಬಂದು ಇನ್ನೂ ಆದರೂ ಬಂದು ಸನ್ಮಾನ ಮಾಡಿ ಹೋಗ್ತಾರ್ರಿ. ಇಷ್ಟು ನೀ ದುಡಿಯಕ್ಕಿ, ಇಷ್ಟು ತೋಟ ಚಂದ ಇಟ್ಟು ಅಂದ್ರೆ ನಾವು ನೋಡಕ್ಕೆ ಪಿಕ್ನಿಕ್ ಅಂತ ಬರ್ತಾರ್ರಿ. ಬರ್ರಿ ಅಂತೇವ್ರಿ ನಾವು. ಯಾವತ್ತೂ ಮನೆಯೊಳಗೆ ಯಾರೇ ಬಂದರೂ ನಮ್ಮ ಮನೆಯೊಳಗೆ ಯಾವತ್ತೂ ರೊಟ್ಟಿ ಬಾಕ್ಸ ಮಾಡಿಸಿ ರೊಟ್ಟಿ ಮಾಡಿಟ್ಟಿರ್ತೀವ್ರಿ. ಹಿಂಡಿ ಮೊಸರು ಪುಂಡಿ ಪಲ್ಯ ಕಲ್ಲಾನ್ ಚಟ್ನಿ ನನ್ನ ಮನೆಯೊಳಗೆ ಯಾರೇ ಇವತ್ತು ಸುಬತ್ತಿ ಯಾರೇ ಬರಲ್ರಿ ನನ್ನ ಮನೆಯೊಳಗೆ ಊಟ ಮಾಡಿಸ್ಲಾರೇ ನಾ ಕಳಿಸಂಗಿಲ್ಲ. ಯಾರೇ ಬರಲಿ, ಪರಿಚಯದವ್ರು ಬರಲಿ ಪರಿಚಯ ಇಲ್ಲಾರ್ದವ್ರು ಬರಲಿ, ಆದ್ರೆ ಅದು ಒಂದು ನನಗೆ ಐತ್ರಿ. ಮತ್ತು ಈಗ ತೋಟದೊಳಗೆ ಎಲ್ಲ ಥರನು ಇನ್ನು ಮಿಷಿನ್ಗಳು ಹಾಕ್ಬೇಕಂತೇಳಿ ರೊಟ್ಟಿ ಮಿಷಿನ್ ತಂದಿಟ್ಟಿನ್ರಿ. ಮತ್ತು ಖಾರ ಕುಟ್ಟಿದ್ರಿ, ಶಾವ್ಗಿ ಮಾಡಿದ್ರಿ, ಹಪ್ಪಳ ಮಾಡೋದು, ಯಾರು ವಾಕಿಂಗ್ ಬಂದವರು ಈಶಾಡಕ್ಕೆ ಬಂದವರು ರೊಟ್ಟಿ ಬೇಕಂದ್ರೆ ರೊಟ್ಟಿ ಕೊಡ್ತೀನಿ, ಮಾಡಿ ರೊಕ್ಕಲೆ ರೊಟ್ಟಿ ಕೊಡಂದ್ರೆ ಸಸ್ಯಾರಿಗೆ ಹಚ್ಚಿ ಅದನ್ನು ಸಸ್ಯಾರಿಗೂ ಒಂದು ದಂಧೆ ಚಾಲು ಮಾಡಿಸಿ. ನಿಮ್ಮ ತೋಟದಾಗ ನಿಗಾಂಗಿಲ್ಲಿಲ್ಲೋ, ಈ ದಂಧೆ ರೀ ಮಾಡ್ರಿ. ಅಂದ್ರೆ ಕೃಷಿ ಜೊತೆಗೆ ವಿವಿಧ ರೀತಿಯ ಆಹಾರದ ಸಂಸ್ಕರಣಾ ಘಟಕಗಳನ್ನು ಹಾಕೊಂಡಿದ್ದೀವಿ, ಎಲ್ಲ ಮಾಡ್ಯಾವ್ರಿ, ಎಲ್ಲ ತರ ಮಾಡ್ಯಾವ್ರಿ. ಈಗ ಕೇಳುಗರೆ, ಅವರ ಕೃಷ್ಣಾಬಾಯಿ ಶಿವಾಜಿ ಸಾಳುಂಕಿ ಅವರ ಮಗ ಅನಿಲ್ ಸಾಳುಂಕಿ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ಸ್ವಲ್ಪ ಮಾತಾಡಿಸೋಣ ಅಂತ. ನಮಸ್ಕಾರ ಅನಿಲ್ ಸಾಳುಂಕಿ ಅವರೇ, ತಾವು ಈ ಕಾರ್ಯಕ್ರಮಕ್ಕೆ ಬಂದಿರಿ, ತಾಯಿಯವರು ಇಷ್ಟು ಸಾಧನೆ ಮಾಡ್ಯಾರ, ನಿಮಗೇನು ಅನ್ನಿಸ್ತದ? ನಮಗೊಂದು ಇದೊಂದು ಹೆಮ್ಮೆಯ ವಿಷಯ ಸರ್. ನಾವು 20 ವರ್ಷ ಆಯ್ತು ನಾವು ಹಾಸ್ಟೆಲ್ನಾಗೆ ಬೆಳೆದೀವಿ ಸರ್. ಸಣ್ಣವ್ರಿದ್ದಾಗಿಂತ್ರ ನಾವು ಹಾಸ್ಟೆಲ್ನಾಗೆ ಬೆಳ್ಕೊತ ಬಂದೀವಿ. ನಾವು ಇವ್ರದ್ದು ಅಂದ್ರೆ ಮೊದಲಿನ ಹಿಡ್ದು ಕಷ್ಟ ಮಾಡ್ಕೋತೀವಿ ಬಂದಾರ, ಈಗೇನೋ ದೇವ್ರ ಅಂದ್ರೆ ಇವರು ಕಷ್ಟ ನೋಡಿ ಈಗೆಲ್ಲ ಒಳ್ಳೇದಾಗೈತ್ರಿ ನಮಗೆ. ಅಂದ್ರೆ ಈಗ ನಮ್ಮ ಕೃಷಿ ಒಳಗಾಯ್ತು, ನಾವು ಎಲ್ಲ ಒಳ್ಳೆ ಸಾಧನೆ ಮಾಡಿದಾರ, ಇವ್ರ ತಂದೆ ತಾಯಿನ ಪಡೆಯಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ. ನೀವೇನೆಲ್ಲ ಕೃಷಿ ಒಳಗೆ ಕೆಲಸ ಮಾಡ್ತೀರಿ? ನೀವು ನಾವು ಸಹಾಯ ಮಾಡ್ತೀರಿ? ನಾವು ಸಹಾಯ ಮತ್ತೆ ಒಬ್ಬ ಏನಂತಾರಲ್ರಿ, ಕೈ ಕೈ ಕುಡಿದ ಚಪ್ಪಾಳೆ ಅಂದಂಗೆ ಎಲ್ಲಾರ್ದು ಒಂದೊಂದು ಸ್ವಲ್ಪ ಸಹಾಯ ಬೇಕಾಗ್ತದ್ರಿ. ನಾವು ಬೆಳಗ್ಗೆ ಎದ್ದುಗಳೇ ನಮ್ದು ಆಫೀಸ್ ಅವರ್ಸ್ 9 ಗಂಟೆ ಅಂತ ಚಾಲು ಆಗೋದ್ ಒಳಗೆ ನಾವು ಏನು ಎಮ್ಮೆ ಹಿಂಡೋದು ಏನಿದ್ದು ಎಮ್ಮೆ ಹಣಕಾಸ ಮಾಡೋದು ನಾವು ಮಾಡ್ತೀವಿ ರೀ. ಕೈ ಕೈಯಾಗಿ ಅವ್ರಾಟ ನಿಗಲಿಲ್ಲ ಅಂದ್ರೂ ಅವರಿಗೆ ಸ್ವಲ್ಪ ಒಂದು 10% ರೀ ನಮ್ದು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀವಿ. ತಮ್ಮ ಒಂದು ಉದ್ಯೋಗದ ಜೊತೆಗೆ ಕೃಷಿ ಸಹಾಯದ ಕಾರ್ಯದೊಳಗೆ ತಾವು ಕೂಡ ಸಹಾಯ ಮಾಡ್ತೀವಿ. ಈಗ ಹೇಳಿದ್ರೆ ಏನೇ ಈಗ ಅವರಿಗೆ ಬೇರೆ ಬೇರೆ ಸಾಧನೆಗಳು ಕಂಡು ಪ್ರಶಸ್ತಿಗಳು ಹರಿದು ಬಂದವು ಅಂತೇಳಿ, ಅದನ್ನು ವಿವರವಾಗಿ ತಾವು ಏನಾದರೂ ಹೇಳ್ಬೋದು ರೀ? ಸರ್, ಅದು ಮೊನ್ನೆ ಕರ್ನಾಟಕ ರೈತ ರತ್ನ ಅಂತೇಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅವರು ಕನ್ನಡ ಪ್ರಭಾ ಮತ್ತು ಜಂಟಿಯಾಗಿ ಧರ್ಮಸ್ಥಳ ಒಳಗೆ ಕಾರ್ಯಕ್ರಮ ಒಳಗೆ ಅದೊಂದು ರಾಜ್ಯ ಮಟ್ಟದ ಒಳಗೆ ರೈತ ವಿಭಾಗದಾಗ ಒಂದು ಪ್ರಶಸ್ತಿ ಕೊಟ್ಟರು ರಾಜ್ಯ ಮಟ್ಟದ್ದು. ಆಮೇಲೆ ನೇಗಿಲೆ ಯೋಗಿ ಅಂತೇಳಿ ರೈತ ಸಂಘ ಹಸಿರು ಸೇನೆದವ್ರು ಕೊಟ್ಟಿದ್ದಾರೆ ರೀ. ಆಮೇಲೆ ವಿಜಯ ಕರ್ನಾಟಕದವರು ಸೂಪರ್ ಸ್ಟಾರ್ ರೈತ ಮಹಿಳೆ ಅಂತೇಳಿ ಅವಾರ್ಡ್ ಕೊಟ್ಟಿದ್ದಾರೆ ರೀ. ಹಂಗೆ ಹಲವಾರು ಸಂಘ ಸಂಸ್ಥೆಗಳು ಬರ್ತಿರ್ತಾವೆ ರೀ ಪ್ರಶಸ್ತಿಗಳು. ಹಂಗೆ ಬೇರೆ ಬೇರೆ ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ಸನ್ಮಾನ ಗುರುತಿಸಿದ್ದಾರೆ. ಈಗ ಕೃಷ್ಣಬಾಯಿ ಅವರೇ, ತಾವು ಏನು ಧರ್ಮಸ್ಥಳಕ್ಕೆ ಹೋಗಿದ್ರಿ, ಪ್ರಶಸ್ತಿ ಸ್ವೀಕಾರ ಮಾಡಿದ್ರಿ ಅಂದ್ರಿ, ಅದರ ಅನುಭವ ಕೂಡ ಒಂದು ಸ್ವಲ್ಪ ಹಂಚ್ಕೊಳ್ತೀರಿ? ಹ್ಞೂ, ಅದು ನೋಡ್ರಿ ಸರ, ನನಗೆ ಎಷ್ಟು 20 ವರ್ಷ ನಾ ಭೂಮಿ ತಾಯಿ ದುಡ್ದಿದ್ರಿ ಸರ, ನನಗೆ ಅಲ್ಲಿ ಹೋಗಿ ನನ್ನ ಬಾರಿಸ್ಗೊತ್ತು ಉದಿಸ್ಗೊತ್ತು ನನ್ನ ಚೇಜ್ ಮ್ಯಾಗ ಕರ್ಕೊಂಡು ಹೋಗಿ ನನಗೆ ಕುಂಡ್ರಿಸಿ ನನಗೆ ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲ ಅಜ್ಜಿ ನಿನಗೆ ಏನು ಬೇಕಂದ್ರೂ ನಮ್ಮ ಫೋನ್ ನಂಬರ್ ಒಯ್ಯಿ, ನಮ್ಮ ಫೋನ್ ಹಚ್ಚು. ನಿನಗೆ ಯಾವುದೇ ಗೌರ್ಮೆಂಟ್ ಸರ್ಕಾರ ಏನೂ ನಿನಗೆ ಯಾರೂ ಹೆಲ್ಪ್ ಮಾಡಲಿಲ್ಲ. ಬ್ಯಾಂಕ್ನೊಳಗೆ ಹೋದ್ರೆ ನಿನಗೇನು ನಾಳೆ ಬಾ ಹಿಂಗಂದು ಕಳಿಸಿದ್ರು. ಮಾಡಿದ್ರೆ ನನಗೆ ಫೋನ್ ನಂಬರ್ ಹಚ್ಚು, ನನಗೆ ಫೋನ್ ಹಚ್ಚು. ನಿನಗೆ ಇಂಥ ರೈತರಿಗೆ ಅವರು ಗೌರ್ಮೆಂಟ್ದವರು ನಿಮ್ಗೆ ಯಾವುದೂ ಸರ್ಕಾರ ಮಾಡಲಿಲ್ಲ, ನಿಮ್ಗೆ ದಾದ ಮಾಡಲಿಲ್ಲ ಅಂದ್ರೆ ಅಂಥೇಳಿ ಎಲ್ಲ ಅಧಿಕಾರಿಗಳು ನನಗೆ ನಂಬರ್ ಕೊಟ್ಟರಿ. ನೀವು ಇದು ನಂಬರ್ ತೊಗೊಂಡೋಗಿ ಆಯಿ ನೀನು ನಂಬರ್ ಹಚ್ಚು ಅಂದು ಪ್ರೀತಿ ವಾತ್ಸಲ್ಯ ತೋರಿಸಿದ್ರು. ನನಗೆ ಅನಿಸ್ತ್ರಿ, ನಾ ಈ ಭೂಮಿ ತಾಯಿಗೆ ನಾ ಈ ದುಡ್ದಿದ್ದಿಲ್ಲ ಅಂದ್ರೆ ಈ ಚೇಜ್ ಮ್ಯಾಗ ನಾ ಎಲ್ಲಿ ಬರ್ತಿದ್ದೆ? ಇಂಥ ದೊಡ್ಡ ದೊಡ್ಡ ಮಂದಿ ಕೈಲೇ ನಾ ಎಷ್ಟು ದಯಾಮಯ ಮಾಡಿಸ್ಕೋತಿದ್ದೆ, ಎಷ್ಟು ಪ್ರೀತಿ ವಾತ್ಸಲ್ಯ. ಹೊಟ್ಟೆಯಾಗ ಹುಟ್ಟಿದ ಮಕ್ಕಳಕ್ಕಿಂತಲೂ ನನಗೆ ಪ್ರೀತಿ ತೋರಿಸಿದ್ರಿ ಅವ್ರು ಮಾಡಿ. ನನಗೆ ಭಾಳ ಖುಷಿ ಆಯ್ತು ರೀ. ನನಗೆ ಇನ್ನೂ ಭೂಮಿ ತಾಯಿ ಮ್ಯಾಗ ಇನ್ನೂ ದುಡಿಬೇಕು. ಭೂಮಿ ತಾಯಿನೇ ನನಗೆ ಇದನ್ನು ಫಲ ಕೊಟ್ಲು. ನಾ ಮನ್ಯಾಗ ಕೂತಿದ್ದೆ, ನಾ ಸಾಹಿಬನ ಹೆಂಡತಿ ಅಂದು, ನಾ ನೌಕರದವನ ಹೆಂಡತಿ ಅಂದು, ನಾ ಮನ್ಯಾಗ ಕೂತಿದ್ರೆ ನಾನು ಇಲ್ಲಿ ಚೇಜ್ ಮ್ಯಾಗ ಯಾರು ತರ್ತಿದ್ದಿಲ್ಲರಿ. ನಾ ಈ ಭೂಮಿ ತಾಯಿಗೆ ನಾ ದುಡ್ದಿನಂತೆ ನಾ ಚೇಂಜ್ ಮ್ಯಾಗ ಬಂದೆ ಅಂದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತ್ರಿ ಸರ್. ಏನೇನು ಕೊಟ್ಟರು ಅಲ್ಲಿ ಪ್ರಶಸ್ತಿ? ನನಗೆ 25,000 ರೂಪಾಯಿ ಚೆಕ್ ಕೊಟ್ಟಾರಿ ಸರ್, ಮತ್ತು ಮಂಜುನಾಥನ ಮೂರ್ತಿ ಕೊಟ್ಟಾರಿ ಸರ್, ಮತ್ತು ಹಿತಾಳಿದು ಎತ್ತಿನ ಗಾಡಿ ಎತ್ತ ಗಾಡಿ ಅದನ್ನು ಕೊಟ್ಟಾರಿ ಸರ್. ಮತ್ತು ಎಲ್ಲ ಥರದ್ದು ಒಂದೊಂದು ಕಂಪ್ನಿದಿಂದ ಒಂದೊಂದು ಬಂದಿದ್ದತ್ತ ಒಂದು ಚೀಲ ಅವು ಎಲ್ಲ ಇದು ಕೊಟ್ಟಾರಿ, ಸಾಮಾನುಗಳು ಕೊಟ್ಟಾರಿ, ಅವು ದೋಸ ಅವು ಇವು ಏನೇನೋ ಒಟ್ಟು ಕೊಟ್ಟಾರಿ. ಅದು ನಾನು ಸಾಲಿ ಕಲ್ತಿಲ್ಲರಿ ಸರ್, ನನಗದು ಹೇಳಕ್ಕೂ ಬರೋಂಗಿಲ್ಲ. ಹೀಗಾಗಿ ಎಲ್ಲ ಥರದಿಂದ ಕೊಟ್ಟು ನನ್ನ ಗಾಡಿ ಖರ್ಚಿಗೆ ನನ್ನ ಅಕೌಂಟಿಗೆ ರೊಕ್ಕ ಹಾಕಿದ್ರಿ ಅವರು ಬರ್ರಿ ಅಂತೇಳಿ ಗಾಡಿ ಖರ್ಚಿಗೆ ರೊಕ್ಕನೂ ಹಾಕ್ಯಾರಿ. 25,000 ಚೆಕ್ನು ಕೊಟ್ಟಾರಿ. ಅಷ್ಟೆಲ್ಲ ನನಗೆ ಸನ್ಮಾನ ಮಾಡಿ ನನಗೆ ಇರ್ಲಾಕ ಅಲ್ಲಿ ರೂಮ್ಗಳು ನಮಗೆ ಕೊಟ್ಟಿದ್ರಿ. 6 ಜನ ನಾವು ಹೋಗಿದ್ದೇವೆ ರೀ, ಮಗ ನಮ್ಮ ಮನೆಯವರು ನಮ್ಮ ಇಬ್ಬರು ಹೆಣ್ಮಕ್ಳು ನಾನು. ಆದರೂ ನಮಗೆ ಅಲ್ಲಿ ರೂಮ್ ದೊಡ್ಡ ರೂಮ್ ಹಿಡಿದು ಕೊಟ್ಟಿದ್ದರು ರೀ. ನಮಗೆ ಎಲ್ಲ ಊಟದ ವ್ಯವಸ್ಥೆ, ರೂಮಿನ ವ್ಯವಸ್ಥೆ. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತು ರೀ ಸರ್. ಈಗ ತಮ್ಮ ತೋಟ ಸಮೀಪ ನಮ್ಮ ಆಕಾಶವಾಣಿ ಕೇಂದ್ರ ಅದ, ಇಲ್ಲಿವರೆಗೂ ತಾವು ಬಂದಿಲ್ಲ, ಈಗ ಬಂದ್ರಿ, ಹೆಂಗ ಅನಿಸ್ತದ್ರಿ ಇದು? ಮತ್ತೆ ಇದು ನನಗೆ ಭಾರಿ ಖುಷಿ ಅನಿಸ್ತತ್ರಿ. ನನ್ನ ತೋಟದ ಬಲ್ಲೇಕೆ ನಾ ಇದು ಇಟ್ಕೊಂಡು ಮತ್ತೆ ಈಗ ನೀವೆಲ್ಲ ಅದನ್ನ ನೋಡ್ಕೊಂಡು ಮಾಡಿಕೊಂಡು ಬಾ ಅಂತ ನೀವು ಕರೆದ ನಂತರ ನಾ ಇಲ್ಲಿ ಬಂದಿನ್ರಿ ಸರ್. ಮತ್ತೆ ನಾನಾಗೆ ಇದನ್ನೆಲ್ಲ ಮಾಡಿನ್ರಿ ಸರ್, ನಂದು ರೇಡಿಯೋದಾಗ ಹಾಕ್ರಿ, ನಂದು ಇದು ಮಾಡ್ರಿ ಅಂದ್ರೆ ನಂದು ಧರ್ಮ ಅಲ್ಲ, ನೀವು ಕರೆದಿರಿ ಅಂತ ನಾನು ಈಗ ಬಂದಿನಿ. ನನಗೆ ಭಾಳ ಖುಷಿ ಅನಿಸ್ತ್ರಿ ಸರ್, ನನ್ನ ತೋಟದ ಬಲ್ಲೆ ನಂದು ಇದು ಐತಲ್ಲ ಅನ್ನೋ ಅಂತದ್ದು ನನಗೆ ಭಾಳ ಖುಷಿ ಆಯ್ತು. ರೇಡಿಯೋ ಕೇಳ್ತಾ ಇರ್ತೀರಿ? ಹ್ಞೂ ರೀ, ಕೇಳ್ತೀವ್ರಿ ಸರ್. ಯಾವ ಕಾರ್ಯಕ್ರಮ ಹೆಚ್ಚು ಇಷ್ಟ ಆಗ್ತವ್ರಿ? ಅವು ಒಟ್ಟು ಅದ್ರ ಕಾರ್ಯಕ್ರಮದ ಹೆಸರು ನನಗೆ ಅನ್ನಕ್ಕೆ ಬರೋದಿಲ್ಲ ರೀ ಸರ್. ನೇಗಿಲಿ ಹೋಗಿ ಅದು ಹಿಂಗೆ ಒದರ್ತದೆ ಅಲ್ರಿ, ಅದನ್ನೆಲ್ಲ ನಾ ಅದನ್ನು ಕೇಳ್ಕೊತ ಇರ್ತೀನಿ ರೀ, ನಾ ಕೇಳ್ತೀನಿ ರೀ. ಅದನ್ನು ಏನು ಮಾಡಬೇಕು ಎಲ್ಲದ್ರೊಳಗೆ ಅದ್ರಾಗ ಮಾಹಿತಿ ಹೇಳ್ತಾರ್ರಿ, ಇದು ಗೊಬ್ಬರ ಇದನ್ನು ಈ ಗೊಬ್ಬರ ಹಾಕಬೇಕು, ಈ ಕೀಳು ನಾಶಕ ಐತಿ, ಇದು ಹಿಂಗೈತಿ, ಹಿಂಗೆಲ್ಲ ಹೇಳಿದ್ದು ನಾ ಅದನ್ನೆಲ್ಲ ಕೇಳ್ಕೊತೀನಿ ರೀ. ಕೇಳ್ಕೊಂಡು ಅದನ್ನು ಏನಾದ್ರು ತಾವು ಕೂಡ ಹೊಲದೊಳಗೆ ಬಳಸ್ತೀರಿ? ಹಂಗೆ ಹೊಲದೊಳಗೆ ಬೆಳೆಸಿರಿ ಅಂದ್ರೆ ನಾನು ನಿಶಿನಿಕೆ ಹೆಂಗೈತಿ, ನಂದು ಯಾವುದು ಗೊಬ್ಬರ ಐತಿ, ನಂದು ಯಾವ್ದೈತಿ, ನಾ ಇದನ್ನ ಉಪಯೋಗ ಮಾಡ್ಕೋತೀನಿ ರೀ. ನಾವು ಉಳಿದಿದ್ದು ಮತ್ತೆ ಯಾರು ಒಂದು ಏನ್ರಿ ಹೇಳಿದ್ರೆ, ಯಾರು ದ್ರಾಕ್ಷಿಯವರು ಮಗ್ಗಲ್ ತೋಡ್ದವರು ಭಾಳ ಹುಳುಕಾಗ್ಯವ್ರಿ, ಇದನ್ನೊಂದು ಎಣ್ಣೆ ತಂದು ಹೊಡೀರಿ, ಇದನ್ನ ಹೊಡೀರಿ ಅಂದ್ರೆ ನಾ ಯಾರ ಮಾತು ನಾ ಕೇಳಂಗಿಲ್ರಿ. ನನ್ನ ಮನೆ ಮೊದಲು ನಾ ಏನು ಮಾಡ್ಕೋತ ಬಂದಿನಿ ಅದನ್ನೇ ನಾ ಮಾಡ್ಕೋತ ಹೊಂಟೀನಿ. ತಾವು ಕೂಡ ವಿಷಮುಕ್ತ ಆಹಾರ ಊಟ ಮಾಡ್ತಾ ಇದ್ದೀರಿ, ಬೇರೆದವರಿಗೂ ವಿಷಮುಕ್ತ ಆಹಾರವನ್ನು ಹಂಚ್ತಾ ಇದ್ದೀರಿ. ಈಗ ಒಳ್ಳೆಯ ಒಂದು ಪರಿಸರಕ್ಕೂ ಕೂಡ ತಾವು ಸಹಾಯ ಮಾಡ್ತಾ ಇದ್ದೀರಿ, ಪಕ್ಷಿಗಳಿಗೆ ಹಣ್ಣು ತಿಲ್ಲಕ್ ಬಿಟ್ಟಿದ್ದೀರಿ, ಎಲ್ಲ ರೀತಿಯಲ್ಲಿ ಒಂದು ಸಾರ್ಥಕ ಜೀವನ ನಿಮ್ಮದು, ಸಂತರ ಜೀವನ ಥರ ಒಂದು ಜೀವನ ಮಾಡ್ತಾ ಇದ್ದೀರಿ. ತಮ್ಮ ತೋಟ ನೋಡಬೇಕು ಅಂದ್ರೆ ನೀವು ಹೇಳಿದ್ರಿ ತೋಟ ನೋಡ್ಲಿಕ್ಕೆ ಬರ್ತಾರ ಮಾಡ್ತಾರ ಅಂತ, ಈ ಸಂದರ್ಶನ ಕೇಳಿಬಿಟ್ಟು ಬರೋರು ನಿಮ್ಮ ತೋಟಕ್ಕೆ ಬರಬೇಕು, ಭೇಟಿ ಆಗ್ಬೇಕಂದ್ರೆ ಹೆಂಗೆ ಬರ್ಬೇಕ್ರಿ? ಈ ಅಥಾಲಟಿ ರೋಡ್ದಿಂದ ಬರ್ಬೇಕ್ರಿ ಸರ್. ಅಥಾಲಟಿ ರೋಡ್ದಿಂದ ರಾಮಕೃಷ್ಣ ಆಶ್ರಮ ಐತ್ರಿ ಸರ್. ರಾಮಕೃಷ್ಣ ಆಶ್ರಮ ನಿಂತ್ರೆ ನಮ್ಮ ಬಿರ್ಡಿಂಗ ನಮ್ಮ ತೆಂಗಿನ ಗಿಡ ಅಷ್ಟು ಎಲ್ಲ ನನ್ನ ತೋಟನೇ ಅಷ್ಟು ಕಾಣ್ತೈತ್ರಿ. ರೋಡ್ ಮ್ಯಾಗ ನಿಂತ್ರೆ ನನ್ನ ತೋಟ ಜಿಬ್ಬಿ ಏರಿದ್ರೆ ನನ್ನ ತೋಟ ಕಾಣ್ತೈತಿ. ಭೇಟಿ ಆಗ್ಲಿಕ್ಕೆ ಬರ್ಬೋದು? ಬರ್ಬೋದ್ರಿ. ನಮ್ಮ ಫೋನ್ ನಂಬರ್ ನನ್ನ ಮಕ್ಕಳ ಫೋನ್ ನಂಬರ್ ಕೊಡ್ತೀನಿ, ನನ್ನ ಮಕ್ಕಳಿಗೆ ಫೋನ್ ಹಚ್ಚಿ ದಾರಿ ಕೇಳಿ ಯಾರಾದರೂ ಬರ್ಬೋದು, ಯಾರಾದರೂ ಬಂದು ನೋಡ್ಬೋದು ಆಯ್ ಹೆಂಗ್ ಮಾಡ್ಯಾರ ತೋಟ ಅಂತ ಅವರು ಮಾಡ್ಬೋದು ನೋಡಿ. ಏನು ವಾರದಾಗ ಇಂಥ ದಿನ ನೀವು ಬರಬೇಕು ಅಂತ ಏನಾರ? ಅದು ಏನು ಇಲ್ರಿ, ಅದು ಬೇಕಾದ ಟೈಮ ಬೇಕಾದ ವಾರನ್ಯಾಗ ಬರ್ಬೋದ್ರಿ. ನಾ ಎಲ್ಲಿ ಹೋದ್ರು ನನ್ನ ಮಕ್ಕಳು ನನ್ನ ಸಸ್ಯಾರು ಎಲ್ಲರೂ ನನ್ನ ಮನೆಯೊಳಗೆ, ನಾ ಇರ್ಲಿಲ್ಲ ಅಂದ್ರೂ ನನ್ನ ಮನೆಯೊಳಗೆ ಎಲ್ಲರೂ ಇರ್ತಾರೆ. ಮೊದಲಿಗೆ ಫೋನ್ ಕರೆ ಮಾಡಿಬಿಟ್ಟು ಬಂದ್ರೆ ತಾವು ಇದ್ದಾಗ ಬಂದ್ರೆ ಮಾಹಿತಿ ಅದು ಎಲ್ಲ ಹೇಳ್ತೀನಿ? ಎಲ್ಲ ಹೇಳ್ತೀನಿ ರೀ. ಫೋನ್ ಮಾಡಿ ಬಂದ್ರೆ ನಾ ಇರತ್ತೀನಿ ರೀ, ನಾ ಎಲ್ಲಿ ಹೋಗಂಗಿಲ್ಲ ರೀ. ನಮಗೇನತ್ರಿ ಯಾವ್ದಾರು ಇಂಥ ಸನ್ಮಾನ ಮಾಡಾಕ್ರಿ, ಇಂಥ ಎದಕ್ಕರೆ ನನ್ನ ಕರೀತಾರೆ. ಬೆಂಗಳೂರಿಗೆ ಹೋಗಿದ್ದೀನಿ ರೀ, ಮತ್ತು ಹಿಂಗೆ ಎಲ್ಲ ಒಂದೊಂದು ಒದರ್ತಾರೆ, ಬರ್ರಿ ಬರ್ರಿ ಅಂತೇಳಿ ಕರೀತಾರೆ ರೀ. ಇದು ಹೇಳಕ್ಕೆ ಬರ್ರಿ ಅಂತೇಳಿ, ಎಲ್ಲ ಇದು ನಿಮ್ಮ ತೋಟದ ಬಗ್ಗೆ ಹೇಳಕ್ಕೆ ಬರ್ರಿ, ಭಾಷಣ ಮಾಡ್ಬರ್ರಿ ಅಂದ ಹಿಂಗೆಲ್ಲ ಕರೀತಾರೆ ರೀ. ನಾವು ಸಾಲಿ ಕಲ್ತವ್ರಲ್ಲ, ಏನಲ್ರಿ ಸರ್ ನಮಗೇನು ಇದು ಬರೋಂಗಿಲ್ಲ ಅಂತ ಹೇಳ್ತೀವಿ. ಇಲ್ಲ ನೀವು ಹೆಂಗೆ ತೋಟ ಮಾಡೀರಿ ಅಷ್ಟ ಹೇಳ್ರಿ, ಆದ್ರೆ ನಮ್ಗೆ ಸಿಸ್ಟಮ್ ಹೇಳಕ್ಕೆ ಬರೋಂಗಿಲ್ಲ, ಸಾಲಿ ಕಲ್ತಿಲ್ಲ ಅಂತ ಅಂದ್ರೂ ಜನ ಕೇಳಂಗಿಲ್ರಿ, ಬರ್ರಿ ಅಂತಾರೆ ರೀ. ಫೋನ್ ಮಾಡಿ ಬಂದ್ರೂ ನಾ ಎಲ್ಲಿ ಹೋಗೋದಿಲ್ಲ, ಯಾರು ಬೇಕಾದವರು ಬರ್ಬೋದು ನನ್ನ ತೋಟಕ್ಕೆ. ಫೋನ್ ನಂಬರ್ ಹೇಳ್ತೀರಿ ತಾವು ಅನಿಲ್ ಅವರೇ? ಹಾಂ ಸರ್, ನಮ್ಮ ಮೊಬೈಲ್ ನಂಬರ್ 8095165221. ಕೇಳಿದ್ರೆ ದೂರವಾಣಿ ಸಂಖ್ಯೆ ಇನ್ನೊಮ್ಮೆ ಹೇಳ್ತೀನಿ, ಬರೆದುಕೊಳ್ಳಿ. 8095165221. ಒಳ್ಳೆಯದು ಕೃಷ್ಣಬಾಯಿ ಶಿವಾಜಿ ಸಾಳುಂಕಿ ಅವರೇ ಹಾಗೂ ಅನಿಲ್ ಸಾಳುಂಕಿ ಅವರೇ ನಮ್ಮ ರೇಡಿಯೋ ಕೇಂದ್ರಕ್ಕೆ ಬಂದು ತಮ್ಮ ಕೃಷಿ ಜೀವನದ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ನಮ್ಮ ಕೇಳುಗರ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಹಾಗೂ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ನಗರದ ರೈತ ಮಹಿಳೆ ಕೃಷ್ಣಬಾಯಿ ಶಿವಾಜಿ ಸಾಳುಂಕೆ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ರೇವಣಸಿದ್ದ ಚಾಂದಕವಟೆ, ಸಂಕಲನ ಶಿದರಾಯ್ ಸಾಳುಂಕೆ, ನಿರ್ಮಾಣ ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಆತ್ಮರೇ ಬನ್ನಿ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಶ್ರೀಧರ ವಂದಲ್ ಅವರ ಧ್ವನಿಯಲ್ಲಿ. ಬೆಟ್ಟಿ ವ್ಯಾಸರ ಬ್ಯಾಡ ದೊಡಿಲಾಕ ಗಟ್ಟಿ ಮನಸಿಟ್ಟು ದುಡಿತ ಮಾಡಬೇಕ ಬಿಟ್ಟಿ ಬ್ಯಾಸರ ಬ್ಯಾಡ ದುಡಿಲಾಕ ಗಟ್ಟಿ ಮನಸ್ಸಿ ದುಡಿತ ಮಾಡಬೇಕ ಗಟ್ಟಿ ಮನಸ್ಸಿ ದುಡಿತ ಮಾಡಬೇಕ ಬಿಟ್ಟಿ ಬ್ಯಾಸರ ಬ್ಯಾಡ ದುಡಿಲಾಕ ಗಟ್ಟಿ ಮನಸ್ಸಿ ದುಡಿತ ಮಾಡಬೇಕ ಗಟ್ಟಿ ಮನಸ್ಸಿ ಕಾಯಕದಿಂದ ಕೈಲಾಸವೆಂದು ಹಿಂದೊಮ್ಮೆ ಹೇಳ್ಯಾನ ಬಸವಣ್ಣ ಕಾಯಕದಿಂದ ಕೈಲಾಸವೆಂದು ಹಿಂದೊಮ್ಮೆ ಹೇಳ್ಯಾನ ಬಸವಣ್ಣ ದುಡಿಮೇನೆ ದೇವರು ದುಡಿತಾನೆ ದೈವ ದುಡಿಮೇನೆ ದೇವರು ದುಡಿತಾನೆ ದೈವ ದುಡಿದಿದ್ರ ತೀಪೆಯ ನಾಯಂಗ ಬೇಡಿ ತಿನ್ನೋದೊಂದು ಬಾಳು ಬಾಳೇನಲ್ಲ ಬೇಡಿ ತಿನ್ನೋದೊಂದು ಬಾಳು ಬಾಳೇನಲ್ಲ ಬಿಟ್ಟಿ ಬ್ಯಾಸರ ಬ್ಯಾಡ ದುಡಿಲಾಕ ಗಟ್ಟಿ ಮನಸ್ಸಿಟ್ಟು ದುಡಿತ ಮಾಡಬೇಕ ಗಟ್ಟಿ ಮನಸ್ಸಿಟ್ಟು ದುಡಿತ ಮಾಡಬೇಕ ಹಿರಿಯರ ಬದುಕು ಎಷ್ಟಿದ್ದರೇನು ಕುಂತುಂಡ್ರ ಸಂಪತ್ತು ಸಾಲುವುದಿಲ್ಲ ಹಿರಿಯರ ಬದುಕು ಎಷ್ಟಿದ್ದರೇನು ಕುಂತುಂಡ್ರ ಸಂಪತ್ತು ಸಾಲುವುದಿಲ್ಲ